ಹೇಳ್ರಪ್ಪು ಕೇಳಿ. ನಮ್ಮೂರ್ನಾಗೆ ಮಳೆ ಚಂದಾಗಿ ನಮ್ಮೂರಿನ ಹೊಳೆ, ಕೆರೆ, ಕುಂಟೆ, ಹಳ್ಳ ಕೊಳ್ಳಗಳಲ್ಲಿ ಹೊಸ ನೀರು ತುಂಬೈತೆ. ಈ ನೀರನ್ನ ಯಾರು ಕುಡಿಬಾರ್ದು. ಈ ನೀರು ಕುಡಿಯಕ್ ಯೋಗ್ಯವಲ್ಲ. ಈ ನೀರನ್ನ ಕುಡಿದ್ರೆ ರೋಗ ಬಂದು ಕಾಯಿಲೆ ಬೀಳ್ತೀರಾ. ಎಚ್ಚರ. ಮಳೆ ನೀರಿನ ಜೊತೆ ಕೊಳಚೆ, ಕಸ, ಕೆಲವೊಮ್ಮೆ ರಾಸಾಯನಿಕ ಸೇರಿ ಕಲುಷಿತವಾಗಿರುತ್ತೆ. ನದಿ, ಕೆರೆ, ಕುಂಟೆಗಳ ನೀರನ್ನ ಶುದ್ಧೀಕರಿಸಿದ ನಂತರವೇ ಕುಡಿಬೇಕು. ಯಾವಾಗ್ಲೂ ಶುದ್ಧೀಕರಿಸಿದ ನೀರನ್ನೇ ಕುಡಿಯಿರಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಕೇಳ್ರಪ್ಪ ಕೇಳಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं. अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಇದುವರೆಗೆ ವಾಣಿಜ್ಯ ಪ್ರಕಟಣೆ ಕೇಳಿದಿರಿ. ರೈತ ಬಂಧುವರೇ, ಈಗ ಕೇಳಿ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳ ನಿರ್ವಹಣೆ ಕ್ರಮಗಳ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ನೇರ ಫೋನಿನ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ನೇರ ಫೋನಿನ ಕಾರ್ಯಕ್ರಮದ ಒಂದು ವಿಷಯ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳ ನಿರ್ವಹಣಾ ಕ್ರಮಗಳಂತಕ್ಕಂಥ ಒಂದು ವಿಚಾರದ ಮೇಲೆ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ, ಜೊತೆಗೆ ರೈತರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂಥ ಡಾಕ್ಟರ್ ಎ ಪ್ರಭುರಾಜ್ ಅವರಿದ್ದಾರೆ. ಹಾಗೆಯೇ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಬಸವಣ್ಣಪ್ಪ ಅವರು ಮತ್ತು ಮಣ್ಣು ತಜ್ಞರಾದಂಥ ಡಾಕ್ಟರ್ ವೀರೇಶ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರೈತರು ಈಗಾಗಲೇ ಸಾಕಷ್ಟು ಬೆಳೆಗಳಲ್ಲಿ ಸಮಸ್ಯೆಗಳನ್ನು ನಮ್ಮ ಜಿಲ್ಲೆಯಲ್ಲಿ ರೈತರು ಎದುರಿಸ್ತಾ ಇದ್ದಾರೆ. ಮುಂದೆ ಹಿಂಗಾರು ಹಂಗಾಮ ಪ್ರಾರಂಭವಾಗುತ್ತೆ, ಹಿಂಗಾರು ಹಂಗಾಮಿನ ಬೆಳೆಗಳಿಗೆ ಬಿತ್ತನೆಗೆ ಹೋಗ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಬೆಳೆಯಲ್ಲಿ, ಹೇಗೆ ನಿರ್ವಹಣೆ ಮಾಡಬೇಕು, ಆ ಸಮಸ್ಯೆಗೆ ಪರಿಹಾರವನ್ನು ಕೊಡಲಿಕ್ಕೆ ಕೇಳಲಿಕ್ಕೆ ನಮ್ಮ ರೈತ ಬಾಂಧವರು. ನಮ್ಮ ದೂರವಾಣಿ ಸಂಖ್ಯೆ 0853 ಇದು STD ಕೋಡ್ ಸಂಖ್ಯೆ. ಫೋನ್ ಸಂಖ್ಯೆ 200312 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಬಹುದು. ಇನ್ನೊಂದು ಸಂಖ್ಯೆ ಮೊಬೈಲ್ ಸಂಖ್ಯೆ ಇದೆ, ಆ ಒಂದು ಸಂಖ್ಯೆ 9449781732. ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರೈತರು ಬೆಳೆಗಳಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅದಕ್ಕೆ ತಜ್ಞರಿಂದ ಪರಿಹಾರವನ್ನು ಕಂಡುಕೋಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಎಲ್ಲ ತಜ್ಞರಿಗೂ ನಮ್ಮ ರೈತರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇದಾಗಿ ಬಸವಣ್ಣಪ್ಪ ಸರ್, ತಾವು ಸಾಕಷ್ಟು ಕ್ಷೇತ್ರ ಭೇಟಿ ಮಾಡ್ತಾ ಇರ್ತೀರಿ, ಏನು ಅನಿಸುತ್ತೆ ಈಗ ಸದ್ಯದಲ್ಲಿ ಬೆಳೆಗಳು ಯಾವ ಒಂದು ಹಂತದಲ್ಲಿದ್ದಾವೆ? ನಮ್ಮ ಹತ್ತಿ ಬೆಳೆ ಇರ್ಬೋದು, ತೊಗರಿ ಬೆಳೆ ಇರ್ಬೋದು, ಯಾವ ಒಂದು ಹಂತದಲ್ಲಿದ್ದಾವಂತ ಬೆಳೆಗಳು? ಸೊ ಇದು ಒಂದು ಭಾಳ ಸೂಕ್ತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂದರೆ ತಪ್ಪಾಗಲಿಕ್ಕಿಲ್ಲ ಸರ್. ಯಾಕೆಂತಂದರೆ ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ರೈತರು ಕೂಡ ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಪ್ರಮುಖವಾಗಿ ಒಂದು ಕರೆ ಇದೆ ಸರ್, ನಂತರ ಮಾತಾಡೋಣ. ಹಲೋ, ಹಲೋ, ಕರೆ ಕಟ್ ಆಗಿದೆ ಸರ್, ಹೇಳಿ ಸರ್. ಸೊ ಇಲ್ಲಿ ಪ್ರಮುಖವಾಗಿ ತಾವು ಕೇಳಿದ ಪ್ರಶ್ನೆಗೆ ಅಂದರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳಂತಂದರೆ ಈಗ ತೊಗರಿ ಇದೆ, ಹತ್ತಿ ಇದೆ, ಮತ್ತು ಮುಂಗಾರಿನಲ್ಲಿ ಸ್ವಲ್ಪ ಹೆಸರನ್ನು ಕೂಡ ಹಾಕಿದ್ದಾರೆ. ಆಮೇಲೆ ತಾವು ಹೇಳಿದಂಗೆ ಭತ್ತನೂ ಕೂಡ ಈಗ ಸೂರ್ಯಕಾಂತಿ ಕಟಾವಾಗಿದೆ, ಸೂರ್ಯಕಾಂತಿ ತಾವು ಹೇಳಿದಂಗೆ ಸೂರ್ಯಕಾಂತಿ ಬೇಗನೆ ಬಿತ್ತನೆ ಮಾಡಿರ್ತಕ್ಕಂಥವ್ರು ಕಟಾವಾಗಿದೆ. ಆದರೂ ಕಟಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಳೆ ಬಂದಿದ್ದರಿಂದ ಕಾಳು ಕೂಡ ಬಹಳಷ್ಟು ಹೆಚ್ಚಿನ ಇಳುವರಿಯನ್ನ ಪಡೆದಿಲ್ಲ. ಸೊ ಈಗ ತಡವಾಗಿ ಬಿತ್ತಿರ್ತಕ್ಕಂತ ಸೂರ್ಯಪಾನದಲ್ಲಿ ಅನೇಕ ಸಮಸ್ಯೆಗಳು ಕೂಡ ಉದ್ಭವ ಆಗಿದ್ದಾವೆ. ಒಂದು ಕರೆ ಇದೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ನಾವು ದೇವರ ತಾಲೂಕು ಮಶಾಲ ಗ್ರಾಮದಿಂದ ಪ್ರಭು ಅಂತ. ಕೇಳ್ರಿ ರವಿ ಅವರ. ಪ್ರಭು, ಪ್ರಭು ಸರ್. ಪ್ರಭು ಅವ್ರ, ಪ್ರಭು ಅವ್ರ ಕೇಳಿ. ಪ್ರಭು ಅವ್ರೆ, ಸರ್ ಅಟ್ಟಿಗೆ ಮೇಲೆ ಸಣ್ಣ ನುಸಿ ಬಂದು ಎಲೆ ಎಲ್ಲ ಸರ್ ಗಿಡದು ಕೆಂಪ್. ಏನು ಕೆಂಪ್ ಆಗ್ತಾ ಇದ್ದಾರೆ? ಸ್ವಲ್ಪ ಸಿಗ್ನಲ್ ಇರುವಲ್ಲಿ ಬಂದ್ ಮಾತಾಡಿ ಸರಿ. ಸಿಗ್ನಲ್ ಬರ್ತಾ ಇಲ್ಲ ಅಂತ ಅನ್ಸದ, ಕಟ್ ಕಟ್ ಆಗತ್ತೆ ನಿಮ್ದು. ಕೆಂಪು ಕುಡಿಗಳು ಕಟ್ ಆಯ್ತ ಸರ್, ಅದ್ರಾಗ ನೋಡಿದ್ರೆ ಸಣ್ಣ ನುಸಿಗಳನ್ನು ಇವೆ ಸರ್. ಹೇಳ್ತಾರೆ ಈಗ ಹತ್ತಿನಲ್ಲಿ ಈ ಒಂದು ಹಂತದಲ್ಲಿ ಮುಖ್ಯವಾಗಿ ರಸ ಇರೋ ಕೀಟಗಳಾಗಿರ್ತಕ್ಕಂತ ಈಗ ನುಸಿ ಇರ್ಬೋದು ಅಥವಾ ಹೇನು ಅಂತೀವಿ, ಹೇನುಗಳು ಇರ್ಬೋದು ಮತ್ತು ಜಿಗಿ ಹುಳು ಇರ್ಬೋದು, ಇವೆಲ್ಲ ಒಟ್ಟಿಗೆ ಬರ್ತವೆ. ಈಗ ಬೆಳ್ಳಲ್ಲಿ ಮಳೆ ಜಾಸ್ತಿ ಆಗಿದೆಯಲ್ಲ, ಅಲ್ಲಿ ಸ್ವಲ್ಪ ನುಸಿಯ ಕಾಟ ಕಡಿಮೆ, ಬಟ್ ಹೇನು ಮತ್ತು ಜಿಗಿ ಹುಳಿನ ಕಾಟ ಜಾಸ್ತಿ ಇದೆ. ಈಗ ಅದಕ್ಕೆ ನಾವು ಏನು ಶಿಫಾರಸು ಮಾಡ್ತೀವಿ ಅಂತಂದು ಹೇಳಿದ್ರೆ, ಈಗ ಅಂತರ್ವ್ಯಾಪಿ ಕೀಟನಾಶಕ ಅಂತ ಹೇಳ್ತೀವಿ, ಅದರಲ್ಲಿ 0.7 ಗ್ರಾಮು ಬ್ಯೂಪ್ರೋಫೇಜಿನ್ ಅಂತಂದು ಹೇಳಿ, ಅಥವಾ 0.3 ಗ್ರಾಮು ಈಗ ಫ್ಲೋನಿಕಮೈಡ್ ಅಂತ ಸಿಗುತ್ತೆ, ಇಲ್ಲಾದರೆ ನಿಮ್ಗೆ ಥಯೋಮಿಥಾಕ್ಸಾಮು 0.3 ಗ್ರಾಮು 3 ml ಪ್ರತಿ ಲೀಟರ್ ನೀರಿಗೆ ಇದನ್ನು ನೀವು ಸ್ಪ್ರೇ ಮಾಡಿದ್ರೆ ಈ ರಸ ಇರೋ ಕೀಟಗಳನ್ನ ತಡೆಗಟ್ಟಬಹುದು. ಇದನ್ನ ಯಾವ್ದು ಔಷಧ ಹೊಡೆದಿರಿ? ಪೊಲೀಸು ಅಲ್ಲ, ನೀವು ಅದು ಕೆಮಿಕಲ್ ಯಾವುದು ಅಂತಂದು ಹೇಳಿ ಸ್ವಲ್ಪ ನೀವು ಕೊನೆಗೆ ನನ್ನ ನಂಬರ್ ಕೊಡ್ತಾರೆ, ನೀವು ಅದಕ್ಕೆ ನಿಮ್ಮ ನನಗೆ ಮಾತಾಡಿ, ಇಲ್ಲ ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂತ ಕೀಟ ಅಥವಾ ಬಾಧೆ ಆಗಿರ್ತಕ್ಕಂಥ ಗಿಡಗಳ ಒಂದು ಫೋಟೋ ಕೂಡ ವಾಟ್ಸಪ್ ಅಲ್ಲಿ ಹಾಕಿದ್ರೆ ನಾನೊಂದು ಸೂಕ್ತವಾದ ನಿರ್ಧಾರ ಕೊಡ್ತೀನಿ. ನೀವು ಹೇಳ್ತಾ ಇರೋದು ಯಾವುದು ಯಾವ ಕೆಮಿಕಲ್ ಅಂತ ಇದಾಗಲ್ಲ, ಬಟ್ ಈ ಈ ಒಂದು ಔಷಧಿಗಳು ಗುಣ ಇರತಕ್ಕಂತ ಒಂದು ಕೀಟ ಔಷಧಿನ ನೀವು ಹೊಡಿಬೇಕಾಗತ್ತೆ. ಆಮೇಲೆ ಹೊಡೆಯೋದಿನ್ನ ಮುಖ್ಯ ಅಂದ್ರೆ, ನೀವು ಹೊಡೆದಾದ್ಮೇಲೆ ಒಂದು 2-3 ತಾಸು ಒಳಗಡೆ ಮಳೆ ಬರಬಾರದು. ಈಗ ಎಲ್ಲ ಕಡೆ ಮಳೆ ಬರ್ತಾ ಇರೋದ್ರಿಂದ ಏನಾಗುತ್ತೆ, ನೀವು ಔಷಧಿ ಹೊಡಿತೀರಿ 2 ತಾಸಿಗೆ ಎಲ್ಲ ಮಳೆ ಬಂದ್ಬಿಡುತ್ತೆ ಅಂದ್ರೆ ಅದ್ರದ್ದು ಎಫೆಕ್ಟ್ ಹೋಗ್ಬಿಡ್ತದೆ. ಅದನ್ನು ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ಹಂಗೇನಾದ್ರೆ ಮತ್ತೊಂದ್ಸರಿ ಸ್ಪ್ರೇ ಮಾಡ್ಬೇಕಾಗತ್ತೆ ಅಥವಾ ಔಷಧಿ ಸಿಂಪಡಣೆ ಮಾಡ್ಬೇಕಾಗತ್ತೆ. ಪ್ರಭು ಅವರೇ, ಕೊನೆಗೆ ಫೋನ್ ಸಂಖ್ಯೆ ಹೇಳ್ತೀವಿ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ದು ಯಾವ್ದು ಔಷಧ ಹೊಡೆದ್ರಿ ಅದನ್ನು ವಾಟ್ಸಪ್ ಮಾಡಿರಿ, ಜೊತೆಗೆ ಏನ್ ಬೆಳೆದನು ವಾಟ್ಸಪ್ ಮಾಡಿ ಬೆಳೆ. ಆಮೇಲೆ ನಿಮ್ಮ ಹೊಲಕ್ಕೆ ಆದಷ್ಟು ನಿಮಗೆ ಏನಾದರೂ ಅನುಕೂಲತೆ ಇತ್ತಂದ್ರೆ, ಈಗ ಹಳದಿ ಅಂಟಿನ ಬಲೆ ಸಿಗ್ತದ್ರೆ, ಹಳದಿ ಅಂಟಿನ ಬಲೆಗಳನ್ನು ಪ್ರತಿ ಎಕರೆಗೆ 1-10 ನೀವು ಗಿಡದ 1-1.5 ಅಡಿ 2 ಅಡಿ ಮೇಲ್ಗಡೆ ಪರವಂಗೆ ನೀವು ಒಂದು ಕುಂಬಿ ಹಾಕಿ ಸಿಗಿಸಿ ಇಡ್ರಿ. ಅದನ್ನ ಏನಾಗ್ತಾವ, ಈ ಜಿಗಿ ಹುಳು ಅವು ಹೇನುಗಳು ಅವು ಹಾರಾಡ್ತಿರ್ಬೇಕಾದ್ರೆ ಅಂಟಿನ ಬಲೆಗೆ ಆಕರ್ಷಣೆ ಆಗಿ ಅಲ್ಲೇ ಸಿಕ್ಕಾಕೊಂಡು ಸಾಯ್ತವೆ. ಅದು ಕೂಡ ಮಾಡ್ಬೋದು. ಒಳ್ಳೆಯದು, ಧನ್ಯವಾದ ಸರ್. ಬಸವನಪ್ಪ ಸರ್, ತಾವು ಹೇಳ್ತಾ ಇದ್ರಿ, ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬಿಡಿ ಯಾವ ಹಂತಲಿದ ಬೆಳೆಗಳು ಏನು ಅದಾವ ಅಂತ. ಈಗಾಗಲೇ ಹತ್ತಿ ಆದ್ನಪ್ಪ ಅಂದ್ರೆ ಈಗ 2 ತಿಂಗಳ ಅಥವಾ 3 ತಿಂಗಳ ಇದು ಇರತಕ್ಕಂಥದ್ದು, ಮತ್ತೆ ತೊಗರಿ ಆದ್ರೂ ಕೂಡ ಈಗ 2-2.5 ತಿಂಗಳ ಇದೆ, ತೊಗರಿ ಹೂ ಬಿಡ್ತಾ ಇದೆ, ತೊಗರಿ ಹೂ ಕೂಡ ಬಿಡ್ತಾ ಇದೆ. ಸೊ ಆದ್ರೆ ಏನಾಗಿದೆ ಅಂದ್ರೆ, ತಾವು ರೈತರು ಬಹಳಷ್ಟು ಈಗ ಕಷ್ಟವನ್ನು ಅನುಭವಿಸ್ತಿದ್ದಾರೆ. ಮಳೆ ಬಂದು ಅದು ತೊಗರಿ ಎಲ್ಲ ಒಣಗ್ತಾ ಇದೆ, ಆಮೇಲೆ ಬೇರು ಕೊಳೆ ರೋಗ ಕೂಡ ಬಂದಿದೆ, ಆಮೇಲೆ ಬಡ್ಡಿನಲ್ಲಿ ಸ್ವಲ್ಪ ಕೊಳಿತಕ್ಕಂಥದ್ದು ಕೂಡ ಬಂದಿದೆ. ಹೊಲ ಏನಾಗಿದೆ ಅಂದ್ರೆ ತುಂಬಾ ಹಸಿ ಇರೋದ್ರಿಂದ ಸೊ ನೀರು ಬಸ್ತ್ ಹೋಗ್ತಕ್ಕಂಥದ್ದು ಕೂಡ ಕಮ್ಮಿ ಆಗಿದೆ. ಸೊ ಇದು ಬೆಳೆನಲ್ಲಿ ಸುಮಾರು 2-3 ತಿಂಗಳ ಇರತಕ್ಕಂಥ ಬೆಳೆಗಳನ್ನ ನಾವು ನೋಡಿದ್ದೀವಿ. ಒಂದು ಕರೆ ಇದೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ನನ್ನ ಹೆಸರು ಪಂಪನಗೌಡ, ಸುರಗುಪ್ಪ ತಾಲೂಕು ಸರ್. ಕೇಳ್ರಿ ಗೌಡ್ರ. ಸರ್, ನಮ್ಮ ಬಸವಣ್ಣ ಸರ್ ಇದ್ರಲ್ಲ, ನಾವು ನವಣೆ ತೊಗರಿ ಹಾಕಿವ್ರಿ. ಹ್ಞೂ ಗೌಡ್ರಿ, ಬಹಳ ಇದಾದ್ರಿ ಸರ್, ಹಿಂಗ ನೀವು ನಿಮ್ಗೆ ನೋಡಿ ಅದಕ್ಕೆ ನಂಬರ್ ಸಿಕ್ತು. ಹ್ಞೂ ಗೌಡ್ರಿ. ಸರ್ ಏನಿಲ್ಲ, ಅದೇ ನೀವು ಹೋದ ಸಲ ನಮಗೆ ನವಣೆ ಇದಾಗ್ಬಿಡ್ತಲ್ಲ, ಈ ಸಲ ನೀವು ಹೇಳಿದ್ರೆ ಪ್ರಪಂಚ ಪಾಸ್ ಹೊಡಿದೀನಿ. ಈಗ ಚೆನ್ನಾಗೈತೆ, ತೆನೆ ಎಲ್ಲ ಬಿಟ್ಟತೆ, ಈಗ ಜುಲೈ 14 ಹಾಕಿದ್ದೆ. ಈಗ ಇನ್ನೇನು ಕಟ್ಟ ಸರ್, ಏನ್ ಬೇಡ ಅಂತ ನಾನು ಕೇಳಂತ. ಅದಕ್ಕೆ ಏನು ನವಣೆಗೆ ಅಷ್ಟೊಂದು ರೋಗ ಬರೋದಿಲ್ಲ, ಒಂದು ಎಲೆ ತಿನ್ನೋದು ಬರುತ್ತೆ, ಅದಕ್ಕಾಗಿ ನೀವು ಆಲೆ ಪ್ರೊಪೆನೋಫಾಸ್ ಹೊಡೆದಿದ್ದೀರಾ. ಅಕಸ್ಮಾತ್ ಏನಾದ್ರೂ ಎಲೆ ಕೆಂಪಾಗದಿತ್ತಂದ್ರೆ ನೀವು ಹೆಕ್ಸಾಕೋನಜೋಲ್ ಹೊಡೀರಿ, ಇಲ್ಲ ಅಂತಂದ್ರೆ ನಿಮ್ಗೆ ಕಾರ್ಬನ್ ಡೈಜೆಮ್ ಆದ್ರೂ ಹೊಡೆದ್ರೆ ನಡೀತೈತಿ, ಇಲ್ಲ ಅಂತಂದ್ರೆ ಕಾರ್ಬನ್ ಡೈಜೆಮ್ ಪ್ಲಸ್ ಮ್ಯಾಂಕೋಜೆಬ್ ಅಂತ ಬರುತ್ತೆ. ಸೊ ಅದನ್ನೊಂದು ಹೊಡ್ಕೊಂಡ್ಬಿಟ್ರೆ ಆಯ್ತು. ತೊಗರಿನಲ್ಲಿ ಏನಾದ್ರೂ ಕೀಟಗಳು ಅಥವಾ ಸಮಸ್ಯೆಗಳು ಬಂತಂದ್ರೆ ನಮ್ಮ ಡಾಕ್ಟರ್ ಪ್ರಭುರಾಜ್ ಸರ್ ಇದ್ದಾರೆ, ಅವ್ರ ಜೊತೆಗೆ ನೀವು ಪ್ರಶ್ನೆ ಕೇಳಬಹುದು ಪಂಪನಗೌಡ್ರೆ. ಹಾ ಸರ್, ತೊಗರಿ ಏನಿಲ್ಲ ಸರ್, ನಮ್ಮ ಮಳೆ ಜಾಸ್ತಿ ಆಗಿ ಸ್ವಲ್ಪ ಇದೈತೆ, ಸ್ವಲ್ಪ ಹತ್ಪಾಡ್ರೆ ಬೇಡ ಸರ್ ತೊಗರಿ. ಹಾ ಅದೇ ಅದೇ ಅದೇ, ಸ್ವಲ್ಪ ಬಿಸಿಲು ಬಿತ್ತಂದ್ರೆ ಬಹಳ ಚೆನ್ನಾಗಾಗ್ತದ ಗೌಡ್ರೆ, ಈಗೇನು ತೊಂದರೆ ಇಲ್ಲ. ಸೊ ಆದಷ್ಟು ಹೊಲ ಜಾಸ್ತಿ ಹಸಿ ಇತ್ತು, ನೀರು ನಿಲ್ತಿತ್ತು ಅಂತಂದ್ರೆ ಸ್ವಲ್ಪ 20 ಸಾಲಿಗೆ ಒಂದ್ಸರಿ ಬಸಿಗಾಲ್ವೆ ಅಂತ ತೆಗಿರಿ. ಹೊಲ ಸುತ್ತಲೂ ಕೂಡ ಸ್ವಲ್ಪ ಬಸಿ ಡೌನ್ ಐತೆ. ಹಾ ಹಾ, ಡೌನ್ ಇದ್ದಿದ್ರಿಂದ ನೀರ್ ಬಸ್ತ್ ಹೋಗುತ್ತೆ, ಹಾಗಾಗಿ ಏನು ತೊಂದರೆ ಆಗೋದಿಲ್ಲ. ಮುಂದಿನ ಕರೆ. ನಮಸ್ಕಾರ, ಮುಂದಿನ ಕರೆ. ಹಲೋ, ಹಲೋ, ನಮಸ್ಕಾರ, ಎಲ್ಲಿಂದ ಮಾತಾಡ್ತೀರಿ? ತಮ್ಮ ಹೆಸರು ರವಿ. ರವಿ ಅವರೇ, ಕೇಳಿ, ಪ್ರಶ್ನೆ ಕೇಳಿ. ಎಲ್ಲಿಂದ ರವಿ ಅವರೇ? ಮಟಮಾರಿ. ಏನ್ ಬೆಳೆ ಹಾಕಿದಿರ್ ತಾವು? ಮೆಣಸಿನಕಾಯಿ. ಮೆಣಸಿನಕಾಯಿ ಹಾಕಿರಿ? ಮೆಣಸಿನಕಾಯಿ ಏನ್ ಸಮಸ್ಯೆ ಇದೆ ಕೇಳಿ. ಇಲ್ಲ, ನಾವು ವೀರೇಶ್ ಸರ್ ಹತ್ರ ಮಾತಾಡೋದು. ಯಾರ ಕಡೆ ರೀ? ವೀರೇಶ್ ಅವ್ರ ಕಡೆ. ವೀರೇಶ್ ಸರ್ ಮಾತಾಡಿ ಮಾತಾಡ್ತಾರೆ, ರವಿ ಅವ್ರು ಮಾತಾಡ್ತಾರೆ ನಿಮ್ ಕೂಡ. ಕೇಳಿ. ಹಲೋ ಸರ್. ಹಾ ಹೇಳಿ. ಹಲೋ, ಅದು ಸರ್, ನಾವು ಬೋರಿಂಗ್ ಹಾಕಿಸ್ಬೇಕು ಮಾಡಿದ್ವಿ, ಯಾರಾದ್ರೂ ಬೋರ್ ಹಾಕೋದಿದ್ದಾರೆ ಸರ್? ಬೋರ್ ಹಾಕಿಸ್ಬೇಕಂತ ಮಾಡಿರಿ. ಭೂಮಿ ಯಾವ್ದ್ರಿ? ಕಪ್ಪು. ಹೌದ್ರಿ, ಈ ಕಡೆ ಎಲ್ಲ ನೋಡ್ರಿ ಉಪ್ಪು ನೀರೇ ಬೀಳುತ್ತೆ. ಇದೆ ಈ ಕಡೆ ಎಲ್ಲ ಉಪ್ಪು ನೀರು ಬೀಳುತ್ತದಲ್ರಿ ರವಿ ಅವ್ರೆ. ಹಂಗಲ್ಲ, ಈಗ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಬೋರ್ ಹಾಕ್ಸಿದ್ರು ಇದ್ರೆ, ಅವರು ನೀರೇನಾದ್ರೂ ಟೆಸ್ಟ್ ಮಾಡಿದ್ರೆ, ಆ ಟೆಸ್ಟ್ ಮಾಡಿರೋ ಒಂದು ರಿಪೋರ್ಟ್ನ ನೀವು ನಮ್ಮ ಒಂದು ವಿಶ್ವವಿದ್ಯಾಲಯಕ್ಕೆ ಅಥವಾ ರವಿ ಇವ್ರು ವೀರೇಶ್ ಅವರಿಗೆ ತಂದು ತೋರಿಸಿ. ಯಾಕೆ ಅಂತಂದು ಹೇಳಿದ್ರೆ, ನೀವು ಬೋರ್ ಹಾಕಿಸ್ತೀರಿ ಖರ್ಚು ಮಾಡಿ, ಆಮೇಲೆ ಅದು ಉಪ್ಪು ನೀರಾಗಿ ಅಥವಾ ಅದನ್ನು ನೀರಾವರಿ ಯೋಗ್ಯ ಅಲ್ಲ ಅಂತ ಬಂದ್ರೆ ಮಾಡಿದ್ದು ವೇಸ್ಟ್ ಆಗುತ್ತೆ ಅಥವಾ ಇದಾಗುತ್ತೆ ಅಂತ. ಈ ಕಡೆ ನೀರಿಂದು ಬಹಳಷ್ಟು ನೀರಾವರಿ ಕೊಡಕ್ಕೆ ಯೋಗ್ಯತೆ ಇರೋದಿಲ್ಲ ರೀ, ಪ್ರೊಟೆಕ್ಟಿವ್ ಇರಿಗೇಷನ್ ಅಷ್ಟೇ ಮಾಡ್ಕೋಬಹುದು. ಏನೋ ಮಳೆ ಬಂದಿಲ್ಲ, ಏನೋ ಬೆಳೆ ಒಣಗ್ತಾ ಇದೆ ಅಂದಾಗ ಅಷ್ಟೇ ಕೊಟ್ಟು ಬೆಳೆ ಉಳಿಸ್ಕೊಳಕ್ಕೆ ಅಷ್ಟೇ ಇದೆ ನೀರು ಬರೋದು. ನೀವು ಅದನ್ನು ಪೂರಾ ನೀರಾವರಿ ಥರ ಬಳಸ್ತಿದ್ರೆ ಭೂಮಿ ಎಲ್ಲ ಹಾಳಾಗಿ ಹೋಗುತ್ತೆ. ಅದು ಅದಕ್ಕೆ ಅಕ್ಕಪಕ್ಕ ಯಾರಾದರೂ ಬೋರ್ವೆಲ್ ಹಾಕ್ಸಿದ್ರೆ ಅವ್ನು ಬಂದು ಟೆಸ್ಟ್ ಮಾಡಿಸ್ಕೊಡ್ರಿ, ಅವರು ಚೆನ್ನಾಗಿತ್ತು ಅಂದರೆ ಒಂದು ವೇಳೆ ನೀವು ಮುಂದುವರಿಬೋದು, ಇಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ನೋಡ್ರಿ ಅದು. ಅಲ್ಲ, ಬಗಲ ಹಾಕ್ಯಾರೆ. ಹಾಂ, ಹಾಕಿದ್ರೆ ಅವ್ರದ್ದು ರಿಪೋರ್ಟ್ ಏನಾದರೂ ಇದ್ರೆ ನೋಡ್ರಿ, ಇಲ್ಲ ಅಂದರೆ ಅವ್ರನ್ನ ಕರ್ಕೊಂಬರ್ರಿ, ನೀರು ಟೆಸ್ಟ್ ರಿಪೋರ್ಟ್ ಮಾಡಿಸ್ಬೇಕು ಅದು ನೀರಿಂದು. ಆಯ್ತು ಆಯ್ತು ರವಿ ಅವ್ರು, ಏನು ಗೊತ್ತಾ, ನಿಮ್ದು ಆಸೆ ಏನಂದ್ರೆ ಬೋರ್ ಹಾಕಿಸ್ಬೇಕು ಅನ್ನೋದು ಭಾಳ ಆಸೆ ಇದೆ. ಸೊ ಅದಕ್ಕೆ ನಮ್ಮ ವಿಜ್ಞಾನಿಗಳ ಒಂದು ಸಲಹೆ ಏನು ಅಂತಂದ್ರೆ, ಬೋರ್ ಹಾಕಿಸಿ ದುಡ್ಡು ಖರ್ಚು ಮಾಡ್ಕೊಳ್ಳೋದ್ರ ಬದಲಿ ಪಕ್ಕದವ್ರದ್ದು ನಿಮ್ಗೆ ಯಾರೋ ಒಬ್ರು ಪರಿಚಯ ಇರ್ತಾರ, ಲೇಬರ್ ಆದರೂ ಅಲ್ಲಿ ಹೋಗಿರ್ತಾರೆ, ಅವ್ರ ಕಡೆಯಿಂದ ಸ್ವಲ್ಪ ನೀರು ತಗೊಳ್ಳಿ, ಅದನ್ನು ಪರೀಕ್ಷೆ ಮಾಡಿಸಿ, ಚೆನ್ನಾಗಿತ್ತಂದ್ರೆ ನೀವು ಬೋರ್ ಮಾಡಿಸಿ, ಬೋರ್ ಹಾಕಿಸಿ, ಆಮೇಲೆ ಬೋರ್ ಹಾಕ್ಸೋರ್ದು ನಂಬರ್ನು ನನ್ನ ನಂಬರ್ ತಗೊಳ್ಳಿ, ಆಮೇಲೆ ಅವ್ರ ನಂಬರ್ ಕೊಡ್ತೀನಿ. ನಂಬರ್ ಕೊಡ್ರಿ, ನಿಮ್ಗೆ ಹೆಸರು ಕೇಳಿ ಸರ್, ಅಲ್ಲಿ ಬಂದು ನೀವು ಕೊಟ್ಟೇ ಇಲ್ಲ. ನಾವು ಇಲ್ಲ ಇಲ್ಲ, ನಾನು ಕೊಡ್ತೀನಿ, ನೀವು ಇದನ್ನ ತಕ್ಷಣ ನಂಬರ್ ಕೊಡ್ತಾರೆ ಸಾಹೇಬ್ರು. ನಾನು ನಂಬರ್ ಹೇಳ್ತೀವಿ, ಅವಾಗ ಕೊಡ್ರಿ. ಅವ್ರದ್ದು ಬೇರೆ ಬೇರೆ ಕಡೆ ಇದ್ದಾರೆ, ಅವರು ಬರ್ತಕ್ಕಂಥ ಖರ್ಚನ್ನು ಕೊಡಬೇಕಾಗುತ್ತೆ. ಮತ್ತೆ 95% ಬೋರ್ ಸಕ್ಸಸ್ ಆಗಿದಾವೆ. ಆಯ್ತು ಸರ್, ಎಲ್ಲ ಸರ್ ಸಾಕಾಯ್ತು ಸರ್, ನಮ್ಗೆ ಹಂಗ ಮಾಡ್ರಿ. ಕೊಡ್ತೀವಿ ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ. ಒಳ್ಳೇದು ರವಿ, ನಂಬರ್ ಕಳಿಸ್ತೀನಿ ನಿಮಗೆ, ನಿಮಗೆ ಕಳಿಸ್ತೀನಿ ಅಂತ ನಂಬರ್ ನಾನು. ಅಲ್ಲಿ ಎರಡು ಮಾಸ ಹೇಳಿದ್ರಿ, ಎರಡು ಮಾಸಗಳಿಗೆ ಬಂದ್ರೆ ಅಲ್ಲಿದ್ರೆ ಯಾರು ಕೇರೇ ಮಾಡಲ್ಲ ಸರ್ ಅಲ್ಲಿ. ಇಲ್ಲ ಇಲ್ಲ, ಮಾಡ್ತೀವಿ ಈಗ ಸಾಹೇಬ್ರು, ಈಗ ಬಾಲವತಿ ಸಾಹೇಬ್ರು ಕೂಡ ನಂಬರ್ ನಂಬದು ಕೊಡ್ತಾರೆ. ನಾವು ನ ಗ್ಯಾರಂಟಿ ಆ ನಂಬರ್ ಕೊಡ್ತೀವಿ, ಅವ್ರನ್ನ ಕರ್ಕೊಂಡು ಬಂದು ನೀವು ತೋರಿಸೋದು, ನೀವು ಖರ್ಚು ಮಾಡ್ಬೇಕಾಗತ್ತೆ ಅಷ್ಟೇ. ಖರ್ಚು ಮಾಡ್ತೀನಿ ಸರ್, ಖರ್ಚು ಮಾಡೋಣ. ಧನ್ಯವಾದ. ಮುಂದಿನ ಕರೆ. ಹಲೋ, ಹಲೋ, ಹಲೋ, ಕೇಳಿ, ಪ್ರಶ್ನೆ ಕೇಳಿ. ಎಲ್ಲಿಂದ ಮಾತಾಡ್ತೀರಿ ತಾವು? ನಾವು ಮಾನಿ ತಾಲೂಕು ಜೂಕೂರು ಗ್ರಾಮದಿಂದ ಭೀಮನಗೌಡ ಪಟ್ಲಿ ಸರ್ ಮಾತಾಡೋದು. ಭೀಮನಗೌಡ್ರಿ, ಕೇಳಿ, ಏನದ ಬೆಳೆಗಳು ಹೇಗಿದಾವೆ ನಿಮ್ಮಲ್ಲಿ? ಯಾವ ಬೆಳೆಗಳು ಹೇಗೆಂಗಿದಾವ? ಬೆಳೆ ಚೆನ್ನಾಗಿದೆ ಸರ್, ಹತ್ತಿ ಮತ್ತೆ ಭತ್ತ ಚೆನ್ನಾಗಿದೆ ಸರ್. ಭತ್ತ ಏನು ಎಷ್ಟು ತಿಂಗಳಾತಿಗೆಲ್ಲ ಹಾಕಿ ರೈತರು? ರೈತರು ಈಗ ತಿಂಗಳು ಒಂದೂವರೆ ತಿಂಗಳು ಆಗಿದ್ರು ಸರ್. ಹತ್ತಿ ಎಲ್ಲ ಹೂವು ಕಾಯಿ ಆಗ್ತಾ ಇದೆ ಈಗ? ಹಾ ಆಗ್ತಿದೆ ಸರ್, ಸ್ವಲ್ಪ ಅದು ಮಗ್ಗಿ ಉದುರ್ತದೆ ಸರ್. ಹ್ಮ್, ಆಮೇಲೆ ನಮ್ಮ ಒಂದು ಭತ್ತ, ಒಂದು 30 ಎಕರೆ ಭತ್ತ ಇದೆ ಸರ್ ನಮ್ದು. ಹ್ಮ್, ಎರಡು ಗೊಬ್ಬರ ಮುಗಿಸಿದ್ವಿ ಸರ್, ಈಗ ಒಂದು ವಾರ ಆಯ್ತು ರೀ ಎರಡನೇ ಗೊಬ್ಬರ ಹಾಕಿ. ಹ್ಮ್, ಇನ್ನ ಔಷಧ ಸ್ಪ್ರೇ ಮಾಡಿಲ್ಲ ಸರ್. ನಾವು ಭತ್ತಕ್ಕೆ ಯಾವ್ದು ಸಿಂಪರಣೆ ಮಾಡಿಲ್ಲ ಇನ್ನು? ಮಾಡಿಲ್ರಿ. ಒಳ್ಳೇದು. ಹ್ಮ್, ಹಾಗಾಗಿ ಈಗ ನಮ್ಮ ತಜ್ಞರು ಕೂಡ ಯಾವ್ದಾದ್ರು ಒಂದು ಔಷಧ ಸಿಂಪರಣೆ ಮಾಡ್ಬೇಕಂತ ನಮ್ಮ ಮನಸ್ಸಿನಲ್ಲಿ ಐತೆ ಸರ್. ಹಾಗಾಗಿ ಅವ್ರನ್ನ ಕೇಳ್ಬೇಕು. ನಿಮ್ಮ ಮನಸ್ಸಿನಲ್ಲಿ ಒಂದು ಸಿಂಪರಣೆ ಮಾಡಿದಾಗ ಸಮಾಧಾನ ನಿಮಗೀಗ? ಹೌದ್ರಿ ಸರ್. ಹೇಳ್ತಾರೆ, ಈಗ ಹೇಳ್ತಾರೆ ತಜ್ಞರಾದಂತ ಇವರು ಪ್ರಭುರಾಜ್ ಅವ್ರು ನಿಮಗೆ ಮಾತಾಡ್ತಾರೆ, ಹತ್ತಿಕಾಯಿ ಉದುರ್ತಾ ಇದೆ ಅಂತಂದ್ರೆ ತಾವು ಮೊಗ್ಗು ಹೇಳ್ರಿ. ಈಗ ಹತ್ತಿ ಕಾಯಿ ಮತ್ತು ಮೊಗ್ಗು ಉದುರ್ತಾ ಇದೆ ಅಂತ ಹೇಳಿದ್ರಿ, ಅದು ಈಗ ಒಂದು ಮಳೆ ಜಾಸ್ತಿ ಬಂದಿರೋದಕ್ಕೆ ತೇವಾಂಶ ಜಾಸ್ತಿ ಆಗಿರೋದಕ್ಕೆ ಏನಾಗುತ್ತೆ, ಬೇರುಗೆ ಏನಾಗುತ್ತೆ ಉಸಿರುಗಟ್ಟದಂಗಾಗಿ ನಿಮಗೆ ಭೂಮಿನಲ್ಲಿರ್ತಕ್ಕಂಥ ಪೋಷಕಾಂಶ ತಗೊಳ್ಳೋದು ನಿಲ್ಲಿಸ್ತದೆ. ಹಂಗಾಗಿ ಅದಕ್ಕೆ ಪೋಷಕಾಂಶ ಸಿಗಲಿಲ್ಲ, ಊಟ ಸಿಗಲಿಲ್ಲ ಅಂತಂದು ಹೇಳಿದ್ರೆ ಅವು ಹಂಗೆ ಉದುರು ಉದುರು ಹೋಗ್ತವೆ. ಸೊ ಅದು ಒಂದು ಸ್ವಲ್ಪ ನೀವು ನೀರಲ್ಲಿ ಏನಾದರೂ ನಿಂತಿದ್ದ ಅಥವಾ ಜಾಸ್ತಿ ಹಸಿ ಇತ್ತಂದರೆ ಅಕ್ಕಪಕ್ಕ ಬಸಿಗಾಲುವೆ ಟೈಪ್ ಮಾಡಿಕೊಂಡು ನೀರು ಹರಿದು ಹೋಗಂಗೆ ಮಾಡ್ಕೊಳ್ಳಿ. ಒಂದು ಇರ್ಲಿ, ಹಂಗಿತ್ತು ಅಂತಂದು ಹೇಳಿದ್ರೆ ನೀವು ಎಲೆ ಮುಖಾಂತರ ನೀವು ಇದನ್ನ ಪೋಷಕಾಂಶವನ್ನ ಈಗ 94 ಆಗಿರ್ಬೋದು, ಯೂರಿಯಾ ಆಗಿರ್ಬೋದು ಅಥವಾ ಮೆಗ್ನೇಷಿಯಂ ಸಲ್ಫೇಟು ಮತ್ತು ಬೋರಾನ್ ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಕೊಡಬೇಕಾಗತ್ತೆ. ಈಗ ಯಾವಾಗ ಬೇರಿಂದ ತಗೊಳ್ಳೋದು ಕಡಿಮೆ ಆಗ ಸಾಧ್ಯ ಆಗೋದಿಲ್ಲೋ ಅವಾಗ ಎಲೆ ಮುಖಾಂತರ ಕೊಟ್ಟರೆ ಏನಾಗುತ್ತೆ, ಮೊಗ್ಗು ಮತ್ತು ಹೂವು ಉದುರೋದು ನಿಲ್ತದೆ. ಬೋರಾನ್ ಕೊಟ್ಟಿದ್ದೀವಿ ಸರ್. ಬೋರಾನ್ ನಡೀತದೆ, ಬಟ್ ಬೇಕಾಗಿರೋದು ನೈಟ್ರೋಜನ್ನು ಫಾಸ್ಫರಸ್ ಬೇಕಾಗುತ್ತೆ. ಈಗ ಹಾಕಿರೋ ಗೊಬ್ಬರ ಭೂಮಿಯಿಂದ ಬರಲಿಲ್ಲ ಅಂತಂದು ಹೇಳಿದರೆ ಮೇಲ್ಗಡೆ ನೀವು ಸಿಂಪರಣೆ ಕೊಡಬೇಕಾಗುತ್ತೆ. ಬಸವಣ್ಣಪ್ಪ ಅವರು ಹೇಳ್ತಾರೆ ನೋಡಿ. ಸೊ ತಾವೀಗೇನು ಕೇಳಿದ್ರಲ್ಲ, ಮೊಗ್ಗು ಉದುರಲಿಕ್ಕೆ ಈಗಾಗಲೇ ನಮ್ಮ ಡಾಕ್ಟರ್ ಪ್ರಭುರಾಜ್ ಸರ್ ಹೇಳ್ದಂಗೆ ಒಂದು ತೇವಾಂಶ, ಎರಡನೇದು ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಸಿಗದೇ ಇರತಕ್ಕಂಥದ್ದು, ಆಮೇಲೆ ನೀವು ಗೊಬ್ಬರ ಈಗ ಹಾಕೋ ಹೊತ್ತಿನಲ್ಲಿ ಮಳೆ ಬಂದದ್ರಿಂದ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು ಇರುತ್ತೆ. ಸೊ ಅದನ್ನು ತಡೆಗಟ್ಟಬೇಕು ಅಂತಂದರೆ ಇವಾಗ 19-19-19 ಅಂತ ಇದೆ, 1 ಕೆಜಿ ಅದನ್ನು ಪ್ಯಾಕೆಟ್ ಬರುತ್ತೆ. ಅದನ್ನು ಈ ದೊಡ್ಡ ಹತ್ತಿ ಇತ್ತಂದರೆ 3 ತಿಂಗಳಾಗಿತ್ತಂದರೆ 2 ಕೆಜಿ ಒಂದು ಎಕರೆಗೆ, ಸಣ್ಣ ಹತ್ತಿ ಇತ್ತಂದರೆ 1 ಕೆಜಿ ಒಂದು ಎಕರೆಗೆ ಸಿಂಪರಣೆ ಮಾಡಬೇಕು. ಮತ್ತೆ ಒಂದು 15 ದಿವಸ ಆದಮೇಲೆ ನೀವು 28 ಬರುತ್ತೆ, ಅದನ್ನಾದರೂ ಸ್ಪ್ರೇ ಮಾಡ್ಬೋದು. ಇಲ್ಲ 13-45 ಯಾವಾಗ ಮೊಗ್ಗೆಗಳು ಜಾಸ್ತಿ ಉದುರ್ತಿರ್ತವೆ ಅಂಥ ಸಂದರ್ಭದಲ್ಲಿ ನೀವು 13-45 ಅಂತೇಳಿ ಬರುತ್ತೆ, 1 ಕೆಜಿ 1 ಎಕರೆಗೆ 200 ಲೀಟರ್ ನೀರಿನಲ್ಲಿ ಅಂದರೆ ಸಿಂಪರಣೆ ಮಾಡಬೇಕಾಗತ್ತೆ. ಬಟ್ ಸಿಂಪರಣೆ ಮಾಡಿ ಕನಿಷ್ಠ 4 ತಾಸಿನ ನಂತರ ಮಳೆ ಬಂದರೆ ಅದರದ್ದು ಉಪಯೋಗ ಆಗುತ್ತೆ. ಅಕಸ್ಮಾತ್ ಅದರೊಳಗೇ ಮಳೆ ಬಂತಂದರೆ ಪುನಃ ನೀವು ಸಿಂಪರಣೆ ಮಾಡಬೇಕಾಗತ್ತೆ. ಆಮೇಲೆ ಎಲೆ ಕೆಂಪಾಗ್ತಕ್ಕಂಥ ಸಂದರ್ಭ ಜಾಸ್ತಿ ಇದೆ. ನಾನು ಭಾಳಷ್ಟು ರೈತರ ಹೊಲಕ್ಕೆ ಭೇಟಿ ಕೊಟ್ಟಾಗ ಮೇಲಿನ ಎಲೆಗಳು ಆಗಲೇ ಬೆಳ್ಳಗಾಗಿ ಕೆಳಗಡೆ ಎಲೆಗಳು ಕರಗಿರ್ತವೆ. ಸೊ ಒಂದು ಸ್ವಲ್ಪ ದಿವಸ ಬಿಟ್ಬಿಟ್ವಿ ಅಂದರೆ ಈಗ ಚಳಿ ಪ್ರಾರಂಭ ಆಗಿಬಿಡ್ತತೆ. ಚಳಿ ಪ್ರಾರಂಭ ಆದಂಗೆಲ್ಲ ರಕ್ತದ ಥರ ಎಲೆಗಳು ಕೆಂಪಾಗ್ಬಿಡ್ತವೆ. ಅಂಥ ಸಂದರ್ಭದಲ್ಲಿ ನೀವು ಒಂದ್ಸರಿ 19-19 ಇನ್ನೊಂದ್ಸರಿ ಮ್ಯಾಗ್ನೀಸಿಯಂ ಸಲ್ಫೇಟ್ ಅಂತ ಬರುತ್ತೆ, 1 ಕೆಜಿ 1 ಎಕರೆಗೆ ಸಿಂಪರಣೆ ಮಾಡಿದರೆ ಸೊ ಆ ಒಂದು ತೊಂದರೆಗಳನ್ನು ಹೋಗಲಾಡಿಸ್ಬೋದು. ಸಾಧ್ಯವಾದಷ್ಟು ನೀವು ಏನು ಮಾಡಬೇಕು ಅಂತಂದರೆ ಹೊಲ ಭಾಳ ಸಿಕ್ಕಿದ್ರೆ ಬಸಿಗಾಲುವೆಯನ್ನು ಒಂದು ತೆಗಿಬೇಕಾಗತ್ತೆ. ಆಮೇಲೆ ಅಂತರ ಬೇಸಾಯವನ್ನು ಹೊಡೆದ್ರೆ ನೀವು ಮಾಡಿದ್ನಪ್ಪ ಅಂತಂದರೆ ಹೊಲ ಆರಕೆ ಬರುತ್ತೆ. ಸೊ ಅದನ್ನು ಈ ಎಲೆ ಕೆಂಪಾಗೋದನ್ನು ಮತ್ತು ಈ ನೀರಿನ ಅಂಶವನ್ನು ಕಮ್ಮಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇದು ನಮ್ಮ ಭತ್ತದಲ್ಲಿ ಒಂದು ಯಾವುದೋ ಒಂದು ಈಗ ಔಷಧ ಸಿಂಪರಣೆ ಮಾಡಿಲ್ಲ ಸರ್ ಭತ್ತದಲ್ಲಿ. ಭತ್ತಕ್ಕೆ ಯಾವುದೋ ಒಂದು ಈಗ ಮೊದಲಿಗೆ ಯಾವ್ದು ಸಿಂಪರಣೆ ಮಾಡ್ಬೇಕಂತೀರಿ? ಈಗ ನೋಡ್ರಿ, ಭತ್ತದಲ್ಲಿ ಏನೋ ಒಂದು ಸಿಂಪರಣೆ ಮಾಡಬೇಕು ಅಂತ ಮಾಡಂಗಿಲ್ಲ. ಈಗ ನಿಮಗೆ ಜ್ವರ ಇಲ್ದೇ ನೀವು ಹಳದಿ ಕಲರ್ ಸ್ವಲ್ಪ ಬಿಳಿ ಬಿಳಿ ಎಲೆ ರವದೆ ಸ್ವಲ್ಪ ಬೆಳಿಗ್ಗೆ ಒಂದೊಂದಲ್ಲಿ ಬಿಳಿ ರವದೆ ಬಂದದ್ರಿ. ಈಗ ಬಿಳಿ ಬಿಳಿ ರವದಿ ಬಂದಿದೆ ಅಂದ್ರೆ ಅದನ್ನ ಸೂಕ್ಷ್ಮವಾಗಿ ನೋಡ್ರಿ, ಆ ಎಲೆಗಳು ಏನಾದ್ರೂ ಮುದುರ್ಕೊಂಡಿದ್ರೆ ಅಥವಾ ಹಿಂಗೆ ಮಡಚ್ಕೊಂಡಿದ್ರೆ ಅದು ಬಿಳಿ ಎಲೆ ಆದಾಗಿದ್ರೆ ಅದಕ್ಕೆ ಎಲೆ ಇದನ್ನು ತಿಂದ ಕೆರಿತಕ್ಕಂಥ ಹುಳ ಇರ್ತದೆ. ಅದಕ್ಕೆ ನಾವು ಲೀಫ್ ಫೋಲ್ಡರ್ ಅಂತ ಹೇಳ್ತೀವಿ. ಅದನ್ನು ನೀವು ಸ್ವಲ್ಪ ಗಮನಿಸಿ ನೋಡಬೇಕು, ಯಾಕೆಂದರೆ ಅದನ್ನು ಹಿಂಗೆ ತೆಗೆದ್ರೆ ನೀವು ಆ ಎಲೆ ಆ ಹುಳ ಏನಾದರೂ ಇತ್ತಂದ್ರೆ ದಬಕ್ಕಂಥ ನೀರಲ್ಲಿ ಬೀಳುತ್ತದೆ ಇಮಿಡಿಯೇಟಾಗಿ ಹಸಿರು ಹುಳ. ಅದು ಆ ಥರ ಇತ್ತು ಅಂತಂದು ಹೇಳಿದರೆ ನೀವು ಸಿಂಪರಣೆನ ತಗೊಳ್ಳಿ. ಈಗ ಇಲ್ಲ ಸುಮ್ಮನೆ ಹೊಡಿಬೇಕು ಔಷಧಿ ಅಂತ ಹೊಡಿಯಕ್ಕೆ ಹೋಗ್ಬೇಡಿ, ಅದು ಸುಮ್ಮನೆ ಖರ್ಚು ಇದೆ. ಯಾಕಂದ್ರೆ ಈಗ ಮಳೆ ಚೆನ್ನಾಗಿ ಬರ್ತಾ ಇದೆಯಲ್ಲ, ಎಲ್ಲ ಭಾಳಷ್ಟು ಕೀಟಗಳು ಏನಾಗಿದ್ದಾವೆ ಮಳೆಗೆ ತೊಳ್ಕೊಂಡು ಹೋಗ್ಬಿಡ್ತವೆ, ಇರಂಗಿಲ್ಲ. ಸೊ ಹಂಗಾಗಿ ಇದು ಈಗ ಇಲ್ಲಿವರೆಗೂ ನಮಗೆ ಕೆಲವು ಕೀಟಗಳು ಯಾವ ಮಳೆಯನ್ನು ಮಳೆಯ ಆಧಾರದ ಮೇಲೆ ಜಾಸ್ತಿ ಏನಾಗುತ್ತೆ ವೃದ್ಧಿ ಹೊಂದ್ತಾವಲ್ಲ ಅಂಥ ಕೀಟಗಳಷ್ಟೇ ನಾವು ನೋಡ್ತೀವಿ, ಅದು ಬಿಟ್ಟರೆ ಉಳಿದಿದ್ದೆಲ್ಲ ತೊಳ್ಕೊಂಡು ಹೋಗ್ಬಿಡ್ತದ್ರಿ. ಹಾಂ, ಸೊ ಕೊನೆಗೆ ನಿಮಗೆ ಆ ಥರ ಏನಾದರೂ ಮತ್ತೆ ಜಾಸ್ತಿ ಇತ್ತು ಅಂತ ಅನ್ಸಿದ್ರೆ ಬೇಕಾದ್ರೆ ನಮ್ಮ ಒಂದು ಮೊಬೈಲ್ ನಂಬರಿಗೆ ನೀವು ಒಂದು ಫೋಟೋ ಹಾಕ್ರಿ, ಅದನ್ನು ನೋಡಿಕೊಂಡು ನಿಮಗೆ ಆ ಔಷಧಿನ ಹೇಳ್ತೀವಿ. ಅದಕ್ಕೆ ಸುಮ್ಮನೆ ಹೊಡಿಬೇಕು ಅಂತ ಹೊಡಿಯಕ್ಕೆ ಹೋಗಬೇಡಿ, ಇದು ನಮ್ಮ ಒಂದು ಸಲಹೆ. ಆಮೇಲೆ ಎಲೆ ಕೆಂಪಾಗ್ತಾ ಇದೆ ಅಂದರೆ ಅಂದರೆ ಸೈಡ್ಗೆ ಏನಾದ್ರೂ ಆ ಕಡೆ ಈ ಕಡೆ ಎಲೆ ಏನಾದ್ರೂ ಕೆಂಪು ಕೆಂಪಾಗ್ತಾ ಇತ್ತು, ತುದಿ ಒಂದು ಸ್ವಲ್ಪ ಹಾವಿನಡೆಯಲ್ಲಿ ಹಂಗೆ ಏನಾದರೂ ಬಗ್ತಾ ಇತ್ತು ಅಂತಂದರೆ ನಾವು ಅದಕ್ಕೆ ಬಿ ಎಲ್ ಬಿ ಅಂತ ಕರಿತೀವಿ. ಸೊ ಆ ಬಿ ಎಲ್ ಬಿ ಬಂತಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್ ಪ್ಲಸ್ ಸ್ಟ್ರೆಪ್ಟೋಸೈಕ್ಲಿನ್ ನೀವು ಸಿಂಪಡಣೆ ಮಾಡಿಬಿಟ್ರೆ ನಿಮಗಿನ್ನೂ ಸಮಾಧಾನ ಆಗುತ್ತೆ, ಆ ರೋಗನೂ ಕಂಟ್ರೋಲ್ ಆಗುತ್ತೆ. ಓಕೆ ಸರ್, ಒಂದು ಫೋಟೋ ಹಾಕ್ರಿ ನಿಮ್ಮ ಮೊಬೈಲ್ ನಂಬರ್ಗೆ ಗೌಡ್ರೆ. ಎಲ್ಲ ಸರ್ ಎಲ್ಲ ಮಾಹಿತಿ ಕೊಟ್ಟದಕ್ಕೆ ತಮಗೆ ಧನ್ಯವಾದಗಳು ಸರ್. ಒಳ್ಳೇದು, ಕರೆ ಮಾಡಿದಕ್ಕೆ ಧನ್ಯವಾದ ಭೀಮನಗೌಡ್ರೆ. ಮುಂದಿನ ಕರೆ ಹೋಗಕ್ಕಿಂತ ಮುಂಚೆ ಈಗ ಭಾಳಷ್ಟು ಮಳೆ ಆಗ್ತಾ ಇದೆ ಡಾಕ್ಟರ್ ವೀರೇಶ್ ಅವರೇ, ಅಲ್ಲಲ್ಲಿ ಭಾಳಷ್ಟು ಒಡ್ಡಿನಲ್ಲಿ ನೀರು ನಿಂತು ಬೆಳೆ ಹಾಳಾಗೋದನ್ನು ನೋಡ್ತಾ ಇದ್ದೀವಿ, ಭಾಳಷ್ಟು ನೀರು ನಿಲ್ತಾ ಇದೆ. ಇದಕ್ಕೆ ಯಾವ ರೀತಿ ರೈತರು ವ್ಯವಸ್ಥೆಯನ್ನು ಮಾಡ್ಕೋಬೇಕು, ನೀರು ನಿರ್ವಹಣೆ ಹೇಗೆ ಮಾಡಬೇಕು ಸತತವಾಗಿ? ನೋಡಿ, ಮತ್ತೆ 3-4 ದಿವಸ ಮಳೆ ಆಗತ್ತೆ ಅಂತಕ್ಕಂಥ ಸೂಚನೆಗಳು ಬರ್ತವೆ, ಅಲ್ಲಲ್ಲೇ ಲೋ ಪ್ರೆಷರ್ ಆಗ್ತಾ ಇದೆ. ಹೌದು, ಈಗ ಭಾಳಷ್ಟು ನಾನು ಎಲ್ಲೆಲ್ಲ ತಿರುಗಿದ್ದೀನಿ, ಇಲ್ಲೆಲ್ಲ ಯಾದಗಿರಿ ಅಲ್ಲೆಲ್ಲ ಹೋಗಿದ್ದೇನೆ, ಸುಮಾರು ಹೊಲಗಳಲ್ಲಿ ಹೊಲ ನೀರು ನಿಂತ್ಕೊಂಡಿದೆ. ಆಮೇಲೆ ರೈತರೆಲ್ಲ ಕೇಳ್ತಾ ಇದ್ರು ಏನು ಮಾಡಬೇಕು. ಈಗ ಏನಾಗಿದೆ ಅಂದರೆ ಪ್ರಾಬ್ಲಮ್ ಬಂದಾಗ ಜನ ಯೋಚನೆ ಮಾಡ್ತಾರೆ. ಆ್ಯಕ್ಚುಲಿ ಈ ಸರ ಅನುಭವ ಆಗಿದೆ, ಎಲ್ಲೆಲ್ಲಿ ನೀರು ನಿಂದಿರ್ತದೆ, ನೀರು ನಿಂದಿರ್ತದೆ ಹೊಲಗೆಲ್ಲ ಅಂತೇಳಿ. ಈ ನೀರು ನಿಂದ್ರಕ್ಕೆ ಏನು ಕಾರಣ ಅಂದರೆ ಹಲವಾರು ಕಾರಣಗಳಿದೆ. ಒಂದು, ಭೂಮಿಯ ಮೇಲ್ಮೈ ಲಕ್ಷ್ಮಣಗಳು ಒಂದು. ಆಮೇಲೆ ಈಗ ಈ ಸರ ಅಂತರೂ ಅತಿ ಜಾಸ್ತಿ ಮಳೆ ಆಗಿದೆ. ಈಗ ಮುಂದೆ ನೆಕ್ಸ್ಟ್ ಈಗಂತರೂ ಹತೋಟಿಕ ಕ್ರಮಕ್ಕೆ ಏನೋ ಕೀಟಗಳು ಬಂದು ಅವಕ್ಕೆಲ್ಲ ಹೇಳ್ತೀವಿ ನಾವು, ಗೊಬ್ಬರ ಹಾಕ್ರೆ ಅದೆಲ್ಲ ಹಾಕ್ರೆ ಹೇಳ್ತೀವಿ. ಮುಂದಿನ ಬೆಳೆ ಅಥವಾ ಮುಂದಿನ ವರ್ಷ ಮಳೆ ನೀರು ನಿಂದ್ರಲಾರ್ದಂಗೆ ಏನು ಮಾಡ್ಕೋಬೇಕು? ಏನಾಗಿದೆ ಈ ಸಲ ಅಂತಂದ್ರೆ ವಿಶೇಷವಾಗಿ ಹತ್ತಿ ರೇಟು ಜಾಸ್ತಿ ಇದೆ ಅಂತೇಳಿ ಭತ್ತದ ಗದ್ದೆಗಳನ್ನೆಲ್ಲ ರೈತರು ಹತ್ತಿ ಹಾಕಿಬಿಟ್ಟಾರೆ. ಹೌದು, ಅಂಥವ್ರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಅವನ್ನ ಏನಿಲ್ಲ, ಡ್ರೈನ್ ಔಟ್ ಮಾಡಿ ಈಗ ಭತ್ತದ ಒಳ್ಳೆ ಎಲ್ಲಿ ಹಾಕಿದ್ರೆ ಪ್ರಾಬ್ಲಮ್ ಇಲ್ಲ ರೀ. ಅಲ್ಲಿ ಸ್ವಲ್ಪ ಬಸ್ಸಿ ಒಳಗೆ ನೀರು ಮಾಡಕ್ಕೆ ಇವ್ರು ಆದಿ ಮಾಡ್ಕೊಂಡಿರ್ತಾರೆ, ದಾರಿ ಮಾಡ್ಕೊಂಡಿರ್ತಾರೆ, ನೀರು ಬಸ್ ಹಿಂಗಾಗಿ ಹೋಗ್ಬಿಡ್ತಾರೆ. ಈ ಮಲೆನಾಡು ಇವು ಮಳೆ ಆಧಾರಿತ ಪ್ರದೇಶದಲ್ಲಿ ಇನ್ನೂ ಭಾಳ ಪ್ರಾಬ್ಲಮ್ ಆಗಿದಾವೆ. ಅಲ್ಲಿ ಅಲ್ಲಿ ಏನು ಮಾಡ್ಕೋಬೇಕಂದ್ರೆ ಈಗ ಇವು ಭಾಳಷ್ಟು ರೈತರು ಬರೀ ಎಲ್ಲರೂ ಸರ್ಕಾರಿ ಗೊಬ್ಬರಕ್ಕೆ ಬಿದ್ದುಬಿಟ್ಟಿದ್ದಾರೆ, ಕೆಮಿಕಲ್ ಫರ್ಟಿಲೈಸರ್, ಅದೊಂದು ಡ್ರಾಬ್ಯಾಕು. ಅದ್ರದ್ದು ಇಂಪ್ಯಾಕ್ಟು ನಿಧಾನಕ್ಕೆ ಈಗ ಅನುಭವಿಸ್ತಾಯಿದ್ದಾರೆ ರೈತರು, ಫ್ಲಡ್ ಆಗ್ತಾಯಿದ್ದಾವೆ. ಯಾಕಂದರೆ ದೇರ್ ಆರ್ ಸೋ ಮೆನಿ ಭಾಳಷ್ಟು ಇದಾಗಿರ್ತದೆ. ಈ ನಾನು ಅಲ್ಲಿ ಸಜೆಸ್ಟ್ ಮಾಡೋದಂತಂದರೆ ಸ್ವಲ್ಪ ಎಲ್ಲೆಲ್ಲಿ ಯಾವ ಯಾವ ಒಲ್ಲ ಭಾಗದಲ್ಲಿ ನೀರು ಜಾಸ್ತಿ ನಿಂತ್ಕೊಂಡಿದೆ ಅಲ್ಲಿ ಸ್ವಲ್ಪ ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಹಾಕ್ರಿ ಈ ವರ್ಷ, ಇಲ್ಲಾಂದರೆ ಹಿಂಗಾರು ಬೆಳೆ ತೆಗಿಬೇಕಾದ್ರೂ ಕೂಡ ಹಾಕ್ಬೋದು. ಇದು ಯಾಕೆ ಒಂದು 6 ತಿಂಗಳ ನಂತರ ನೋಡಿ ಅಲ್ಲಿ ಏನಾದರೂ ಎರೆಹುಳುಗಳು ಏನಾದರೂ ಕಂಡು ಬಂದಿದ್ವು ಅಂದರೆ ನೆಕ್ಸ್ಟ್ ಇಯರ್ ಮಳೆ ಬಂದರೆ ನೀರು ನಿಂದ್ರಕ್ಕೆ ಚಾನ್ಸೇ ಇರಲ್ಲ. ಯಾಕಂದರೆ ಅದು ಏನು ಮಾಡಿಬಿಡುತ್ತೆ ಅಂದರೆ ಎರೆಹುಳು ಮೇಲೆ ಕೆಳಗಡೆ ಓಡಾಡುವುದರಿಂದ ಅನೇಕ ಮೈಕ್ರೋಪೋರ್ಸ್ ಎಲ್ಲ ಮಾಡಿಬಿಡ್ತಾವೆ. ನಾವು ಈ ಅದು ಒಂದು ಕೊಟ್ಟಿಗೆ ಗೊಬ್ಬರದ ಅಡ್ವಾಂಟೇಜ್ ಏನಂತಂದರೆ ಉಪಯೋಗ ಏನಂದರೆ ಸ್ಥೂಲ ಜೀವಿಗಳು ಮತ್ತು ಸೂಕ್ಷ್ಮ ಜೀವಿಗಳು ಎರಡಕ್ಕೂ ಆಸರೆ ಆಗ್ತದೆ. ಅದು ಒಂದಕ್ಕೊಂದು ಆಹಾರ ಸರಪಳಿ ಮೇಲೆ ಡಿಪೆಂಡ್ ಆಗಿರ್ತದೆ. ಇದೇ ಏನಾಗುತ್ತೆ, ಒಂದು 15 ಸೆಂಟಿಮೀಟರ್ ಆಳದಲ್ಲಿ ಎರೆಹುಳು ಕಂಡು ಬರ್ತಾವೆ ಅಂದರೆ ಅದು ಭಾಳಷ್ಟು ನೀರು ಬಸಿಯೊಳಕ್ಕೆ ಹಿಂದುಗಳ ಹಿಂಗಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತದೆ ಭೂಮಿ ಒಳಗಡೆ. ಈ ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ಏನಾಗ್ತಾವೆ, ನಾವು ನೋಡಿ 100 ಕೆಜಿ ಗೊಬ್ಬರ ಹಾಕ್ತೀವಿ ಅಂತಂದರೆ ಯೂರಿಯಾದಾಗ ಬರೀ 46 ಕೆಜಿ ಸಾರಜನಕ ಸಿಗುತ್ತೆ. ಉಳಿದದ್ದೇನು ಅದ್ರ ಬಗ್ಗೆ ನಮ್ಮ ರೈತರು ನಮ್ಮ ವಿಜ್ಞಾನಿಗಳಾಯಿತು ಅದಾಯಿತು ಅದ್ರ ಬಗ್ಗೆ ಮಹತ್ವ ಕೊಟ್ಟಿಲ್ಲ ನಾವು. ಅದು ಅವಶೇಷ, ಅದು ರೆಸಿಡ್ಯೂ. ಇಟ್ ರಿಮೇನ್ಸ್ ಇನ್ ದ ಸಾಯ್ಲು. ಬೇರೆ ಬೇರೆ ರಿಯಾಕ್ಷನ್ಸ್ ಆಗಿಬಿಟ್ಟು ಈ ಮೈಕ್ರೋಪೋರ್ಸ್ ಮೇಲೆ ಬ್ಲಾಕ್ ಮಾಡುತ್ತದೆ. ಇದು ನಿಧಾನಕ್ಕೆ ಹಂತ ಹಂತವಾಗಿ ಭೂಮಿ ಹಾಳಾಕ್ಯಂತ ಹೋಗುತ್ತದೆ. ಅದ್ರ ಬಗ್ಗೆ ನಾವು ವಿಜ್ಞಾನಿಗಳಾಗಲಿ ರೈತರಾಗಲಿ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ನಾವು. ನಮ್ಗೇನು ಬೇಕು, ತಕ್ಷಣ ಪರಿಹಾರ ಬೇಕು, ಬೆಳೆ ಚೆನ್ನಾಗಿ ಬರಬೇಕು, ಇಳುವರಿ ಚೆನ್ನಾಗಿ ಬರಬೇಕು ಇಷ್ಟೇ. ಸೊ ಇವಾಗಿದೆ ಈ ಥರ ಅಭ್ಯಾಸನ ಮಾಡ್ಕೊಂತ ಇರುವುದರಿಂದ ಇವತ್ತು ಭೂಮಿಗಳು ನಮ್ಮೆಲ್ಲ ನಿಧಾನಕ್ಕಾಗಿ ಇವೆಲ್ಲ ಪರಿಸ್ಥಿತಿಗೆ ಬಂದಿದ್ದಾವೆ. ಈ ನೀರಾವರಿ ಇಲ್ಲಾದರೆ ಬಸಿಗಾಲುಗಳನ್ನು ಮಾಡ್ಕೊಂಡು ನೀರು ತೆಗೆದಾಕ್ಬೋದು. ಅಂದರೆ ನೀರು ಹರಿದು ಹೋಗ್ಲಿಕ್ಕೆ ಭತ್ತದ ಗದ್ದೆಗಳು ಮಾಡಿರ್ತಾರೆ, ಆದರೆ ರೈತರು ಏನಾದರೂ ಮಧ್ಯದಲ್ಲಿ ಏನಾದರೂ ಬಸಿ ಗಾಲಿಗಳನ್ನ ಹಾಕೋಬೋದು ಹೊಲದ ಮಧ್ಯದಲ್ಲಿ. ಈಗ ಮೇಲ್ಗಡೆ ಇರೋ ರೈತರಿಗೆ ಪ್ರಾಬ್ಲಮ್ ಇಲ್ಲರಿ, ಕೆಳಗಡೆ ಬಂದಾಗೆಲ್ಲ ಹಳ್ಳದ ಅಂತ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆ ನಾಲಗಳನ್ನ ಕ್ಲೀನ್ ಮಾಡ್ಕೋಬೇಕು. ಒಂದು ಇನ್ನೂ ಪ್ರಾಬ್ಲಮ್ ಇದೆ ಅಂದರೆ ಸಬ್ಸರ್ಫೇಸ್ ಡ್ರೈನೇಜ್ ಪಾಯಿಂಟ್ ಅಂತೀವಿ, ಬಸಿ ಗಾಲಿಗಳು ನೀರ ಒಳಗಡೆ ಅಂದರೆ 1 ಮೀಟರ್ ಆಳದಲ್ಲಿ ಪೈಪ್ ಲೈನ್ ಹಾಕಿ ಬಸಿಗಾಲು ಮಾಡಿಬಿಡ್ತಾರೆ. ಇದು ಮಾಡೋದ್ರಿಂದ ನೆಕ್ಸ್ಟ್ ಬೆಳೆಗೆ ನೀವು ಭೂಮಿ ಹಿಂಗಕ್ಕೆ ಸಾಧ್ಯ ಇಲ್ಲ, ನೀರು ಪರ್ಫೆಕ್ಟ್ ಆಗಿಬಿಡುತ್ತೆ ಭೂಮಿ. ಬಟ್ ಅದಕ್ಕೆ 20,000-30,000 ರೂಪಾಯಿ ಖರ್ಚು ಬರ್ತದೆ ಒಂದು ಎಕರೆಗೆ ಮಾಡ್ಬೇಕಂದ್ರೆ. ಪರ್ಫೋರೇಟೆಡ್ ಪೈಪ್ ಲೈನ್ ಹಾಕಿ ಮಾಡ್ಕೊಡ್ತಾರೆ ಅದು. ಈಗ ಡಾಕ್ಟರ್ ಬಸವಣ್ಣಪ್ಪರೇ, ಮುಖ್ಯವಾಗಿ ಹತ್ತಿ ಬೆಳೆಯಲ್ಲಿ ವಿಶೇಷವಾಗಿ ರೈತರು, ನಾನು ಹೊಲದಲ್ಲೆಲ್ಲ ಭೇಟಿ ಕೊಟ್ಟಾಗ ಕೆಂಪಾಗ್ತಾ ಇದೆ ಅಂತಕ್ಕಂಥದ್ದು ಹೇಳಿದ್ರು ರೈತರು, ಎಲೆ ಕೆಂಪಾಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು. ಹೌದು, ಏನು ತಾವು ತಜ್ಞರಾಗಿ ಹೇಳ್ತೀರಿ ರೈತರಿಗೆ ಹತ್ತಿ ವಿಶೇಷವಾಗಿ ಹತ್ತಿ ಭಾಳ ಕ್ಷೇತ್ರ ಇದೆ ಈ ಭಾಗದಲ್ಲಿ? ಅದೇ ಸರ್, ಈಗ ತಾವು ಕೇಳಿದಂಗೆ ಹತ್ತಿನಲ್ಲಿ ಪ್ರಮುಖವಾಗಿ ಯಾವಾಗ ಜಾಸ್ತಿ ಮಳೆ ಆಗುತ್ತೆ ಅಥವಾ ನೀರು ಜಾಸ್ತಿ ಕೊಟ್ಟಿರ್ತಾರೆ ಅಂಥ ಸಂದರ್ಭದಲ್ಲಿ ಅದರಲ್ಲಿ ವಿಶೇಷವಾಗಿ ಚಳಿ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಹತ್ತಿ ಎಲೆ ಕೆಂಪಾಗೋದು ಸರ್ವೇ ಸಾಮಾನ್ಯ. ಸೊ ಇದು ಬರಬಾರ್ದು ಅಂತ ಹೇಳಿದ್ರೆ ಹತ್ತಿ ಈಗಾಗಲೇ ಬಿತ್ತುಬಿಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ಮುಂದಿನ ದಿನಗಳಲ್ಲಿ ಬಿತ್ತೋದ್ರ ಜೊತೆಗೆ 10 kg ಮ್ಯಾಗ್ನೀಸಿಯಂ ಸಲ್ಫೇಟನ್ನು 1 ಎಕರೆಗೆ ಬಿತ್ತನೆ ಮಾಡಬೇಕು. ಇವಾಗ ಬಿತ್ತುವಾಗನೇ ಬಿತ್ತೋದ್ರ ಜೊತೆಗೇನೆ ಅಂದರೆ ಬೀಜ ಹಾಕಿ ಹೋಗಂದ್ರೂ ಕೊಡ್ಬೋದು, ಅಥವಾ ಒಂದು ವಾರ ಆದಮೇಲೆ ಅಂದ್ರೂ ಕೂಡ ಕೊಳವೆ ಮುಖಾಂತರ ಅಂದರೆ ಎತ್ತಿನ ಕೊಳವೆ ಮುಖಾಂತರ ಮ್ಯಾಗ್ನೀಸಿಯಂ ಸಲ್ಫೇಟನ್ನು ಹಾಕ್ಬೋದು. ಎರಡನೇದು ಇವಾಗ ಬಂದಿದೆ ಈಗ ಹತ್ತಿನಲ್ಲಿ ಕೆಂಪು ಬಂದಿದೆ. ಹಲೋ ಹಲೋ ಹಲೋ, ಕೇಳಿ ಪ್ರಶ್ನೆ ರೀ, ಎಲ್ಲಿಂದ ಮಾತಾಡ್ತಿದ್ದೀರಿ ತಾವ್ರಿ? ಇಲ್ಲ, ಅದು ತಾವು ಕೇಳಿದ್ದು ಕೂಡ ಪ್ರಶ್ನೆ ಒಳ್ಳೇದೇ, ಆಗ್ಲೇ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸೊ ಎರಡು ಕಾರಣಗಳು ಹತ್ತಿ ಕೆಂಪಾಗ್ಲಿಕ್ಕೆ ಪದೇ ಪದೇ ನಾನು ಹೇಳ್ತಿದ್ದೀನಿ. ಒಂದು ಮಳೆ ಜಾಸ್ತಿ ಆಯ್ತು ಅಂದ್ರೆ, ಎರಡನೇದು ನೀರು ಬಸ್ತ್ ಹೋಗದೆ ಇರ್ತಕ್ಕಂಥದ್ದು, ಮೂರನೇದು ಅಂತಂದ್ರೆ ಚಳಿ ಜಾಸ್ತಿ ಆಯ್ತು ಅಂದ್ರೆ ಇದಕ್ಕೆ ಮೋಡದ ವಾತಾವರಣ ಇದೆ. ಸೊ ಮಳೆನೂ ಬೀಳ್ತಾ ಇದೆ, ಹೊಲನೂ ಕೂಡ ಆರಿ ಬರ್ತಾ ಇಲ್ಲ. ಇದು ಇವು ಮೂರು ಕಾರಣಗಳಿಂದ. ಆಮೇಲೆ ನಾಲ್ಕನೇದು ಏನು ಅಂತಂದರೆ, ಪೋಷಕಾಂಶಗಳು ಬೇರಿನಿಂದ ಬೆಳೆಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳು ಸಿಗದೇ ಇರತಕ್ಕಂಥ ಕಾರಣದಿಂದ ಎಲೆ ಕೆಂಪಾಗ್ತಾ ಇದೆ. ಸೊ ಇದನ್ನು ನಿರ್ವಹಣೆ ಮಾಡಬೇಕಂದ್ರೆ ಮೊದಲೇದಾಗಿ 19-19 1 kg 1 ಎಕರೆಗೆ ಸಿಂಪಡಣೆ ಮಾಡಿ, ತದನಂತರ ಒಂದು ವಾರ ಆದಮೇಲೆ 13-0-45 ಅಂತ ಬರುತ್ತೆ, ಅದನ್ನು 1 kg 1 ಎಕರೆಗೆ, ಇಲ್ಲ ಅಂತಂದರೆ ಮ್ಯಾಗ್ನೀಸಿಯಂ ಸಲ್ಫೇಟ್ ಅಂತ 1 kg 1 ಪ್ಯಾಕೆಟ್ ಬರುತ್ತೆ. ಸೊ ಅದನ್ನು 150-200 ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು ಸಿಂಪಡಣೆ ಮಾಡಿದರೆ ಎಲೆ ಕೆಂಪಾಗಿದ್ದು ಹೋಗೋದಿಲ್ಲ, ಬಟ್ ಏನು ಚಿಗುರು ಎಲೆಗಳು ಹೊಸ ಎಲೆಗಳು ಬರ್ತವೆ ಆ ಎಲೆ ಕೆಂಪಾಗೋದನ್ನು ತಡೆಗಟ್ಟಬಹುದು. ಸರ್ ಮಳೆ ಜಾಸ್ತಿ ಆಗಿ ಅದು ಕರೆಕ್ಟೇ, ಮಳೆ ಜಾಸ್ತಿ ಆಯ್ತಂದ್ರೆ ತೊಗರಿನೂ ಕೂಡ ಚೆನ್ನಾಗಿ ಬರೋದಿಲ್ಲ, ಯಾಕಂತಂದ್ರೆ ತೊಗರಿ ಎಲ್ಲ ಬಾಡದಂಗಾಗಿ ಅದು ಒಣಗ್ತಾ ಇರ್ತತೆ, ಬೆಳ್ಳಗಾಗಿರುತ್ತೆ, ನೀವು ಕಿತ್ ಕೂಡ್ಲೇನೆ ಹಾಗೆ ತೊಗರಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ನೀವು ಒಂದು ಬಸಿಗಾಲು ತೆಗಿಬೇಕು. ಎರಡನೇದು ಇವಾಗ ಟ್ರೈಕೋಡರ್ಮ ಅಥವಾ ಸುಡಮನಸನ್ನ ಡ್ರಿಂಚಿಂಗ್ ಮಾಡಬೇಕು, ಇಲ್ಲಾಂತಂದ್ರೆ ಕಾರ್ಬನ್ಡೈಜಮ್ ಇಲ್ಲ ಸಾಪ್ ಅಂತ ಸಿಗುತ್ತೆ, ಅದನ್ನ ನೀವು ಹೊಲದ ಗಿಡದ ಸುತ್ತಲೂ ಕೂಡ ಡ್ರಿಂಚಿಂಗ್ ಮಾಡೋದ್ರಿಂದ ಅಂದ್ರೆ ಗಿಡದ ಸುತ್ತಲೂ ಹಾಕೋದ್ರಿಂದ ನಾಜಲಲ್ಲಿ ಯೂಸ್ ಮಾಡ್ಕೊಳ್ಬೇಕು, ಅದನ್ನು ಲೂಸ್ ಮಾಡಿಕೊಂಡು ಸ್ವಲ್ಪ ಈಗ ಬಟ್ ಮಳೆ ಬಂದದ್ರಿಂದ ಈಗ ಬಿಡೋದು ಅಷ್ಟೊಂದು ಸರಿ ಅನ್ಸೋದಿಲ್ಲ, ಸ್ವಲ್ಪ ಹೊಲ ಆರ್ಕೆ ಬಂತಂದ್ರೆ ನೀವು ಅದು ಮಾಡೋದ್ರಿಂದ ಅದನ್ನು ತಡೆಗಟ್ಬೋದು. ಒಳ್ಳೇದು ಶಂಕರ್ ರೆಡ್ಡಿ ಅವರು ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ, ಕೇಳಿ ಪ್ರಶ್ನೆ ಕೇಳ್ರಿ, ತಾವ್ ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಮಸ್ಕಾರ ಸರ್, ನಾವು ದುಳ್ಳಾಯನಾಗ ಸರ್, ದಿನ್ನಿಂದ ಸರ್ ಮಾತಾಡ ಸರ್. ದಿನ್ನಿಯಿಂದ ಕೇಳ್ರಿ ಪ್ರಶ್ನೆ ಕೇಳ್ರಿ ಸರ್. ಮೆಣಸಿನ ತೋಟ ಹಾಕಿ ಸರ್, ನಾವು 8 ತಿಂಗಳದಾಗ 6 ತಾರೀಕು ಬಿತ್ತೀವಿ ಸರ್ ಮೆಣಸಿನಕಾಯಿ. ಇವಾಗ ಎಲ್ಲ ಹುಳ ಎದೆ ಕೆಂಪಾಗಿ ಉದುರಾಗತ್ತೆ, ಸಣ್ಣ ಗಿಡ ಇದ್ದಾವ ಸ್ವಲ್ಪ ದೊಡ್ಡ ಗಿಡ ಇದ್ದಾವ, ಮೊದಲು ಬಿತ್ತಿಗೆ ಮಾಡಿದ್ದೀವಿ ಅದು ಬರಲಿಲ್ಲ ಸರಿ ಸರ್, ಮತ್ತೊಂದ್ಸರ ಬೀಜಿ ಹಾಕಿದ್ವಿ ಬೇಸ್ ಆಟಿಗೆ ಆಗ್ಯಾರ. ಇವಾಗ ದೊಡ್ಡ ಗಿಡ ಎಲ್ಲ ಕೆಂಪಾಗತ್ತವ, ಮತ್ತೆ ಮಚ್ಚೆ ಟೈಪ್ ಬಂದ ಹುಳ ಜಗ್ಗಿ ಬಿದ್ದ ಸರ್, ಏನ್ ಮಾಡ್ಬೇಕು ಸರ್? ಹುಳ ಜಗ್ಗಿ ಬಿದ್ದ ಅಂದ್ರೆ ಯಾವ ಹುಳ ರೀ, ಎಲೆ ತಿನ್ನೋ ಹುಳನೋ ಅಥವಾ ಏನಾದ್ರೂ ನುಸಿ ಇದೆಯಾ? ಎಲೆ ತಿನ್ನ ಹುಳ ಬಂದಿದ್ಯಾ? ಈಗ ಯಾವ್ದನ ಔಷಧಿ ಹೊಡೆದಿರ ನೀವು? ಮೊನ್ನೆ ಒಂದ್ಸಲ ಮುದುರಿಗೆ ಸರ್, ಇದು ರೀಜೆಂಟ್ ಪ್ಯಾರಾಡೈಮಲ್ ಗೋಡ್ ಅಂತ ಪುಡಿ ಹಾಕಿದ್ವಿ ಸರ್, ಎರಡು ಹಾಕಿದ್ವಿ ಸರ್. ಹಾ, ರೀಜೆಂಟ್ ನೀವು ಹಾಕಿರೋದು ಅದು ಇದಕ್ಕೆ ನುಸಿಗೆ ಹಾಕಿರ್ತೀರಿ. ಈಗ ಎಲೆ ತಿನ್ನೋ ಇದಕ್ಕಾದ್ರೆ ನೀವು ಈಗ ಲ್ಯಾಂಬ್ಡಾ ಸೈಲೋತ್ರಿನ್ ಒಂದು ಬರುತ್ತೆ ಕರಾಟೆ ಅಂತ ನೋಡಿ, ಅಲ್ಲಿ ಲ್ಯಾಂಬ್ಡಾ ಸೈಲೋತ್ರಿನ್ ಅದು 0.5 ಮಿಲಿ ಲೀಟರ್ ಪ್ರತಿ ಲೀಟರ್ ನೀರಿಗೆ. ಸೊ ಅದನ್ನೊಂದು ಸಿಂಪರಣೆ ಕೊಡಿ, ಅದು ಕೊಟ್ಟರೆ ನಿಮಗೆ ಎಲೆ ತಿನ್ನೋ ಹುಳ ಕಡಿಮೆ ಆಗುತ್ತೆ, ಸಾಯ್ತವೆ ಅವು. ಅದು ಟ್ರೇಡ್ ನೇಮ್ ಒಂದಾದ್ರೆ ಸುಮಾರು ಇದಾವೆ, ಬಟ್ ಅದು ನಿಮಗೆ ಕೆಮಿಕಲ್ ನೇಮ್ ಲ್ಯಾಂಬ್ಡಾ ಸೈಲೋತ್ರಿನ್ ಅಂತ. ಲ್ಯಾಂಬ್ಡಾ ಸೈಲೋತ್ರಿನ್ ಅಂತ. ಒಳ್ಳೇದು ನಾಯಕ್ ಅವರೇ, ಮತ್ತೆ ಏನು ಸಮಸ್ಯೆ ಇಲ್ಲಲ್ಲ ತಮ್ದು? ಸರ್ ಏನು ಹತ್ತಿ ಹಾಕಿ ಸರ್, ಹತ್ತಿ ಹತ್ತಿ ಎಣ್ಣೆ ಹೊಡೆದಿ ಸರ್. ಮತ್ತೆ ಹತ್ತಿ ಹೇಗಿದೆ ಬೆಳೆ? ಹತ್ತಿ ಬರಲಿ ಸರ್, ಮಳೆ ಜಾಸ್ತಿ ಆಗ ಸರ್, ಎಲ್ಲ ಕುಸಿದಿದೆ ಸರ್ ಹೊಲ ಸರ್. ಎಲ್ಲ ಹೇಗಿದಾವ ನಿಮ್ ಕಡೆ? ಹಂಗೆ ಆಗಿದಾವೆ ಎಲ್ಲ ಹತ್ತಿ ಬೆಳೆಗಳು? ಬೆಳೆ ಬರಲಿಲ್ಲ ಸರ್, ಮಳೆ ಜಾಸ್ತಿ ಆಗ ಸ್ವಲ್ಪ ಬರ್ಕ್ ಕೊಟ್ಟರೆ ಬೇಸಾಗ್ತದೆ, ಬೆಳೆ ಒಂದು ಚಲೋ ಬರ್ತದೆ ಸರ್. ಗೊಬ್ಬರ ಹಾಕಿರಲ್ಲ ಈಗ? ಹಾಂ, ಗೊಬ್ಬರ ಮೇಲೆ ಒಂದು ರೌಂಡ್ ಆಗಿದೆ ಸರ್. ಒಂದು ರೌಂಡ್ ಆಗಿದೆ ಅಷ್ಟೇ? ಒಂದು ರೌಂಡ್ ಆಗಿದೆ ಅಷ್ಟೇ ಸರ್. ಪರವಾಗಿಲ್ಲ, ವರ್ಕ್ ಕೊಟ್ಟು ಮತ್ತೊಂದ್ಸಲ ಆಗ್ತದೆ ಸರ್, ವರ್ಕ್ ಕೊಡುವುದಲ್ಲ ಸರ್. ಹೌದು ಹೌದು ಹೌದು ಹೌದು. ಒಳ್ಳೇದು, ಕರೆ ಮಾಡಿದ್ದಕ್ಕೆ ಧನ್ಯವಾದ ನಿಮಗೆ. ನಮಸ್ಕಾರ ಸರ್. ನಮಸ್ಕಾರ. ವೀರೇಶ್ ಅವರೇ, ಒಂದು ಇನ್ನೊಂದು ಪ್ರಶ್ನೆ. ಸಾಮಾನ್ಯವಾಗಿ ನಾವು ಏನು ಬೆಳೆಗಳ ಮೇಲೆ ಸಿಂಪರಣೆ ಮಾಡ್ತೀವಲ್ಲ, ಸಾಮಾನ್ಯವಾಗಿ ಆಹಾರಗಳನ್ನು ಬೇರ್ ಮುಖಾಂತರ ಒಂದು ಸಸ್ಯ ತಗೋತಾ ಇರ್ತೀವಿ, ಸೂರ್ಯಪಾನ ಇರ್ಬೋದು, ಹತ್ತಿ ಇರ್ಬೋದು, ಬೇರ್ ಮುಖಾಂತರ ಹಿರ್ಕೋತಾರೆ. ಆದರೆ ಸಿಂಪರಣೆ ಮಾಡಲಿಕ್ಕೆ ಹೇಳ್ತೀವಲ್ಲ, ಸಿಂಪರಣೆ ಮಾಡಿದ್ರೂ ಅದು ಆಹಾರವನ್ನು ಹಿರ್ಕೊಳ್ತದಂತ ಶಕ್ತಿ ಇರುತ್ತೆ ಅಂತೀರ ತಾವು? ಸಸ್ಯಗಳಲ್ಲಿ ಹೇಗೆ ಯಾವ ರೀತಿ ಹಿರ್ಕೋತದ ಹೇಗೆ? ಈಗ ಎಲೆಗಳಲ್ಲಿ ಟೊಮೆಟೊ ಅಂತ ಇರುತ್ತೆ, ಅದು ಓಪನ್ ಆಗೋದು, ಆಕ್ಸಿಜನ್ ರೆಸ್ಪಿರೇಷನ್ ಹೆಂಗೆ ಆ ಥರ ನಾವು ಹೆಂಗೆ ಉಸಿರಾಡ್ತೀವಿ ಹಂಗೆ, ಆ ಮೂಲಕ ಎಲೆಗಳ ಮೂಲಕ ನ್ಯೂಟ್ರಿಯೆಂಟ್ಸ್ಗಳು ಅಬ್ಸರ್ವ್ ಆಗ್ತಾವ. ಸಿಂಪರಣೆ ಮಾಡುವ ಹೊತ್ತಿನಾಗ ಒಂದು ಕರೆ ಇದೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ನಿಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್, ನಾನು ಅಮೀರ್ ಅಂತ, ಗೋರ್ಕಲ್ಲಿಂದ ಸರ್. ಗೋರ್ಕಲ್ ಮಾನವಿ ತಾಲೂಕು. ಮಾನವಿ ತಾಲೂಕು ಸರ. ಕೇಳ್ರಿ, ಪ್ರಶ್ನೆ ಕೇಳ್ರಿ. ಬೆಳೆ ಹೇಗಿದಾವ, ಏನು ಸಮಸ್ಯೆ? ಸರ್, ಒಂದು ನಮ್ಮ 2 ಎಕರೆ ಮೆಣಸಿನ್ಕಾಯಿ ಹಾಕಿನ್ರಿ ಸೀಡು. ಸರ್, ಅದರಲ್ಲಿ ಕಸದ ಎಣ್ಣೆ ಸ್ಪ್ರೇ ಮಾಡ್ಬೋದೇನು ಸರ್? ಮೆಣಸಿನ್ಕಾಯಲ್ಲಿ ಕಸದ ಎಣ್ಣೆ ಹೊಡಿಬಹುದಾ ಹೇಗೆ ಅಂತ ಕೇಳ್ತಾ ಇದ್ದಾರೆ. ಹತ್ತಿಗೆ ನಾವು ಹೆಂಗ್ ಹೊಡ್ತೀವಿ ಸರ್ ಕಸದ ಎಣ್ಣೆ? ಆ ಟೈಪ್ ಆದ್ರೆ ಹೊಡಿಬೋದೇನು ಸರ್ ಅದ್ರಾಗ? ಸೊ ಕಸದ ಎಣ್ಣೆನ ನೀವು ಹೊಡಿಬಹುದು. ಅಂದ್ರೆ ಎಷ್ಟು ದಿವಸದ ಬೆಳೆ ಇದೆ ಮೆಣಸಿನ್ಕಾಯಿ ಇವಾಗ? ಸರ್, ಒಂದು 20 ದಿನ ಸರ್. ಅಷ್ಟೇ 20 ದಿವಸ ಇದೆ. ಬರೀ ಹುಲ್ಲು ಅಷ್ಟೇ ಕಂಟ್ರೋಲ್ ಆಗುತ್ತೆ, ಹುಲ್ ಮಾತ್ರ. ಆಗಲ ಎಲ್ಲಿದ್ದು ಕಂಟ್ರೋಲ್ ಆಗೋದಿಲ್ಲ. ಬಟ್ ಏನ್ ಮೆಣಸಿನ್ಕಾಯಿ ಬೀಜ ಬಿತ್ತಿದಾಗ ಅಥವಾ ಬಿತ್ತಿದ ದಿವಸ ನಾವು ಪೆಂಡೆಮಿತಲಿನ್ ಅಂತ ಹೇಳಿ ಬರುತ್ತೆ. ಸೊ ಅದನ್ನ ಸಿಂಪರಣೆ ಮಾಡ್ಬಿಟ್ರೆ ಇವಾಗ ಕಳೆ ಬರ್ತಿರ್ಲಿಲ್ಲ. ಬಟ್ ನಿಮಗೆ ಅದು ಮಾಡದೇ ಇರತಕ್ಕಂತ ಸಂದರ್ಭದಲ್ಲಿ ಈಗ ಕಳೆಗಳು ಬರ್ತವೆ. ಸೊ ಹಾಗಾಗಿ ಸ್ವಲ್ಪ ಏನು ಅಂತಂದ್ರೆ, ಈಗ ಕ್ಯುಜಲಾಪಾ ಪಿತಾಯಿಲ್ ಅಂತೇಳಿ ಅಂದ್ರೆ ಬರುತ್ತೆ, ಅದನ್ನ 250 ml 1 ಎಕರೆಗೆ ಸಿಂಪರಣೆ ಮಾಡಬೇಕು. ಅದನ್ನ ಮಾಡಿದ್ನೆಪ್ಪ ಅಂದ್ರೆ ಹುಲ್ಲು ಮಾತ್ರ ಕಂಟ್ರೋಲ್ ಆಗುತ್ತೆ. ಸೊ ಆದ್ರೆ ನೀವು ಹೊಡೆಯೋದಕ್ಕಿಂತ ಮೊದಲು ಒಂದ್ 4 ಸಾಲಿಗೆ ಮೊದಲು ಹೊಡ್ಕೊಳ್ರಿ. ಸೊ ನಿಮಗೆ ಸರಿ ಅನಿಸ್ತಂದ್ರೆ 5 ದಿವಸದಲ್ಲಿ ನಿಮ್ಗೆ ಅದರ ಪರಿಣಾಮ ಗೊತ್ತಾಗುತ್ತೆ. ಸೊ ಅದು ಸರಿ ಅನಿಸ್ತಂದ್ರೆ ಉಳಿದ ಹೊಲಕ್ಕೆ ಹೊಡೀರಿ, ಮೊದ್ಲೇನೆ ಒಂದೇ ಸರಿ ಜಾಸ್ತಿ ಹೊಡೆಯಕ್ ಹೋಗ್ಬೇಡ್ರಿ. ಅದಕ್ಕೆ ಅದಕ್ಕೆ ನಾನು ಹೇಳ್ತಿರೋದು ಏನು ಅಂತಂದ್ರೆ, ಈಗಾಗಲೇ ನಮ್ಮಲ್ಲಿ ಸಂಶೋಧನೆ ಹಂತದಲ್ಲಿದೆ. ಯಾಕಂದ್ರೆ ಮೆಣಸಿನ್ಕಾಯಿನಲ್ಲಿ ಕಳೆಗಳು ಹುಟ್ಟಿದ ಮೇಲೆ ಕಳೆನಾಶಕಗಳ ಬಗ್ಗೆ ಪ್ರಯೋಗ ನಡೀತಾ ಇದೆ. ಸೊ ನಾನು ಈಗ ಒಂದು ಸ್ವಲ್ಪ ಸಂಶೋಧನೆ ಫಲಿತಾಂಶ ಪ್ಲಸ್ ರೈತರಲ್ಲಿ ಮಾಡಿರ್ತಕ್ಕಂಥದ್ರ ಮೇಲೆ ಹೇಳ್ತಾ ಇದ್ದೀನಿ. ಸೊ ಮೊದಲು 4 ಸಾಲು ಹೊಡೀರಿ, ಹೊಡೆದ್ನೆಪ್ಪ ಅಂದ್ರೆ ಅದು ಹುಲ್ಲು ಕಂಟ್ರೋಲ್ ಆಯ್ತು, ಗಿಡಕ್ಕೆ ಏನು ತೊಂದರೆ ಆಗ್ಲಿಲ್ಲ ಅಂತಂದ್ರೆ ನೀವು ಅವಾಗ ಉಳಿದ ಹೊಲಕ್ಕೆ ಹೊಡ್ಕೊಳ್ಬಹುದು. ಸರ್, ಮತ್ತೊಂದು ವಿಷಯ, ನಾನು ಇವಾಗ ಕಸದ ಎಣ್ಣೆ ಒಡಂಗಿದ್ರೆ ಸರ್ ಗಿಡಕ್ಕೆ ತಗಲಾರ್ದಂಗ ಹೊಡಿತೀನಿ ಸರ್ ನೆಲಕ್ಕ, ಹಂಗ ಹೊಡೆದ್ರಗನ ಬೆಳಿಗ್ಗೆ ಏನಾದ್ರು ಕುಂಠಿತ ಆಗ್ತೇನೆ ಸರ್? ಅದಕ್ಕೆ ಮೊದಲು 4 ಸಾಲಿಗೆ ಹೊಡೀರಿ ಅಂದ್ರೆ, ಅಲ್ಲ ನಾಜಲ್ಗೆ ಏನ್ ಮಾಡ್ರಿ, ನಾಜಲ್ಗೆ 2 ಲೀಟರ್ ಬಾಟ್ಲಿ ಅಂತ ಸಿಗುತ್ತೆ, ನಾವು ನೀರ್ ಕುಡಿಲಿಕ್ಕೆ ಬಳಸ್ತೇವಲ್ಲ, ಅದರ ತಳವನ್ನ ಕಟ್ ಮಾಡಬೇಕು, ಮೇಲೆ ಮುಚ್ಚಳ ಬಿಚ್ಚಬೇಕು. ಆ ನಾಜಲ್ಗೆ ಆ ಬಾಟ್ಲಿ ಹಾಕೊಂಡು 2 ಸಾಲುಗಳ ಮಧ್ಯೆ ಹೊಡೀರಿ. ಅಕಸ್ಮಾತ್ ಅದಿಲ್ಲ ಅಂದ್ರೆ ವುಡ್ ಗಾರ್ಡ್ ಅಂತ ಸಿಗುತ್ತೆ, ಅಂದ್ರೆ ನಾಜಲ್ಗೆ ಹಾಕೊಳ್ಳೋದೇ ಸಿಗುತ್ತೆ. ಸೊ ಅದನ್ನ ಹಾಕೊಂಡಾದ್ರು ಮೊದಲು 1 ಅಥವಾ 4 ಸಾಲಿಗೆ ಹೊಡೀರಿ. ಸರಿ ಅನಿಸ್ತು, ಮೆಣಸಿನ ಗಿಡಕ್ಕೆ ಏನ್ ತೊಂದರೆ ಆಗ್ಲಿಲ್ಲ ಅಂದ್ರೆ ಮುಂದೆ ಉಳಿದ ಹೊಲಕ್ಕೆ ನೀವು ಹೊಡಿಬಹುದು. ಒಳ್ಳೇದು. ಡಾಕ್ಟರ್ ಪ್ರಭುರಾಜ್ ಅವರೇ, ಮುಖ್ಯವಾಗಿ ಹತ್ತಿಯಲ್ಲಿ ಸ್ವಲ್ಪ ರಸ ಇರ್ತಕ್ಕಂಥ ಕೀಟ, ಆಮೇಲೆ ರೈ, ಈಗ ಯಾಕಂದ್ರೆ ಹೂ ಮತ್ತು ಕಾಯಿ ಹಂತದಲ್ಲಿ ಇರೋದ್ರಿಂದ ಇದೇನು ನಾವು ಗುಲಾಬಿ ಕಾಯಿ ಏನು ರೈತರಿಗೆ ಹೇಳಿಕ್ಕೆ? ಹೌದು, ಈಗ ಇನ್ಮೇಲೆ ಈಗ ಹೂವು ಮತ್ತು ಮೊಗ್ಗಿನ ಹಂತ ಬಂದಾಗ ಮೆಲ್ಲಿಗೆ ಗುಲಾಬಿ ಕಾಯಿ ಕೊರಕ ಶುರು ಆಗುತ್ತೆ. ಅದಕ್ಕೆ ಈಗ ನಾವು ಈಗಲೇ ರೈತರು ಸ್ವಲ್ಪ ಹುಷಾರಾಗಿ ಅದರ ಒಂದು ಪರಿವೀಕ್ಷಣೆ ಅಂತ ಹೇಳ್ತೀವಿ ನಾವು, ಸರ್ವೆ ಅಂತ ಅನ್ನೋದನ್ನ ಮಾಡ್ಕೊತಾ ಇರಬೇಕು, ಮತ್ತು ಅದಕ್ಕೆ ಮುಖ್ಯವಾದಂಥ ಕೆಲವು ಕೀಟನಾಶಕಗಳನ್ನ ಸಿಂಪರಣೆ ಮಾಡಬೇಕಾಗುತ್ತೆ. ಮೊಟ್ಟ ಮೊದಲನೇದಾಗಿ ಗುಲಾಬಿ ಕಾಯಿ ಕೊರಕವನ್ನು ನಾವು ಮೋಹಕ ಬಲೆಗಳನ್ನು ನಾವು ಹಾಕೋದ್ರಿಂದ ಆ ಗುಲಾಬಿ ಕಾಯಿ ಕೊರಕನ್ನು ಒಂದು ತಕ್ಕ ಮಟ್ಟಿಗೆ ಹತೋಟಿ ಮಾಡ್ಬೋದು. ಆ ಮೋಹಕ ಬಲೆಗಳನ್ನು ನಾವು 8-10 ಮೋಹಕ ಬಲೆ ಪ್ರತಿ ಎಕರೆಗೆ ಗುಲಾಬಿ ಕಾಯಿ ಕೊರಕದ ಮೋಹಕ ಬಲೆಗಳು ಸಿಗ್ತವೆ, ಅವನ್ನ ನಾವು ಈಗಲೇ ಹಾಕಬೇಕು. 40 ದಿವಸ ಇದ್ದಾಗಿಂದನೇ ಶುರು ಮಾಡಬೇಕು, ಅದು 90-100 ದಿವಸದವರೆಗೂ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು. ಅದರಲ್ಲಿ ಬರ್ತಕ್ಕಂಥ ಲೂರ್ ಅಂತ ಏನಂತೀವಿ, ಅದೊಂದು ರಬ್ಬರ್ ಇದನ್ನು, ಅದನ್ನು ಪ್ರತಿ 20-25 ದಿವಸಕ್ಕೊಂದ್ಸರಿ ನಾವು ಚೇಂಜ್ ಮಾಡ್ತಾ ಇರಬೇಕು. ಆಮೇಲೆ ಪ್ರತಿ ಒಂದು ಮೋಹಕ ಬಲೆಯಲ್ಲಿ ನಾವು ಕೀಟಗಳು ಬಿದ್ದದನ್ನು ನಾವು ಗಮನಿಸ್ಕೊಂಡು ಹೋಗಬೇಕು. ಇದರಿಂದ ಸುಮಾರಾಗಿ ಹತೋಟಿ ಮಾಡ್ಬೋದು, ಮತ್ತು ಅದರ ಜೊತೆಗೆ ನಾವು ಕೆಲವು ಕೀಟನಾಶಕಗಳನ್ನು ಕೂಡ ಸಿಂಪರಣೆ ಮಾಡಬೇಕಾಗತ್ತೆ. ಉದಾಹರಣೆಗೆ ಪ್ರೊಫೆನೋಫಾಸ್ ಇದೆ, 1 ml ಪ್ರತಿ ಲೀಟರ್ ನೀರಿಗೆ ಪ್ರೊಫೆನೋಫಾಸ್ ಮೊದಲನೇ ಸಿಂಪರಣೆ ಕೊಡಬೇಕು. ಇದಾದ ನಂತರ ನೆಕ್ಸ್ಟ್ ನಮಗೆ ಈ ಲ್ಯಾಮ್ಡಾ ಸೈಲೋತ್ರಿನ್ ಅಂತ ಬರ್ತದೆ, ಸೊ ಅದನ್ನು ಕೂಡ ನಾವು 0.5 milliliter ಪ್ರತಿ ಲೀಟರ್ ನೀರಿಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಸೊ ಹೀಗೆ ನಾವು ಒಂದು 2 ಸ್ಪ್ರೇ ಮತ್ತು ಈ ಮೋಹಕ ಬಲೆಗಳ ಒಂದು ಇದರಿಂದ ನಾವು ಹತ್ತಿಯನ್ನು ಆಮೇಲೆ ಗುಲಾಬಿ ಕಾಯ್ಕೊಳ್ಳೋದ್ರಿಂದ ಹತೋಟಿ ಮಾಡ್ಬೋದು. ಅದೇ ರೈತರು ಹೇಳೋದು ಇಲ್ಲ ಸರ್ ನಮ್ಗೆ ಗೊತ್ತೇನಾಗದಲ್ರಿ, ಅದು ಬಂದದ್ದು ಗೊತ್ತಾಗಲ್ಲ ಬಿಟ್ಟು ಗೊತ್ತಾಗಲ್ಲ ಆಮೇಲೆ ಒಮ್ಮೆ ಹೊಡೆದಾಗ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದು ಬರೋದು ಮಾತ್ರ ಗ್ಯಾರಂಟಿ ಇದೆ, ಹಾಗಾಗಿ ಈಗಲಿಂದನೇ ತಯಾರಿ ಮಾಡಿಕೊಂಡು ಮಾಡಬೇಕಾಗತ್ತೆ. ಅದು ಒಂದು ನಾವು ಗಮನದಲ್ಲಿ ಇಟ್ಕೋಬೇಕು. ಆಮೇಲೆ ಆದಷ್ಟು ಹತ್ತಿನ ಏನಾಗುತ್ತೆ, ಒಂದು 2 or 3 ಪಿಕ್ಕಿಂಗ್ ಆದಮೇಲೆ ಮತ್ತೆ ಕೆಲವರು ನೀರು ಬಿಟ್ಟುಬಿಟ್ಟು ಗೊಬ್ಬರ ಕೊಟ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಹಂಗಾದ್ರೆ ಅದು ಬಹಳಷ್ಟು ಹಾನಿಯಾಗೋದು. ಅಷ್ಟೇ ಅಲ್ಲದೇನೆ ಅದರ ಒಂದು ಸಂತತಿ ಕೂಡ ಮುಂದುವರಿಲಿಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಂಗಾಗತ್ತೆ. ಹಂಗೆ ಮಾಡಬಾರ್ದು. 2 or 3 ಒಂದು ಪಿಕ್ಕಿಂಗಲ್ಲೇ ನಾವು ಅದನ್ನು ಗಿಡನ ನಾವು ನಿಲ್ಲಿಸ್ಬಿಡ್ಬೇಕು ಅಲ್ಲಿಗೆ. ಡಾಕ್ಟರ್ ವೀರಶೇರತ್, ಈಗ ನೋಡಿ ರೈತರು ಯಾರನ್ನು ಕೇಳಿದ್ರು ಗೊಬ್ಬರ ಹಾಕೋದಂತಂದ್ರೆ ಬರೀ ಡಿ ಎ ಪಿ ಹಾಕಿವ್ರಿ, ಡಿ ಎ ಪಿನ ಭಾಳ ಇದು ಮಾಡ್ತಿರ್ತಾರೆ, ಡಿ ಎ ಪಿ ಯೂರಿಯಾ, ಡಿ ಎ ಪಿ ಯೂರಿಯಾ, ಪೊಟ್ಯಾಶ್, ಡಿ ಎ ಪಿ ಪೊಟ್ಯಾಶ್ ಹಾಕ್ತಿರ್ತಾರೆ. ಈಗ ಮಾರುಕಟ್ಟೆಯಲ್ಲಿ ಅದಕ್ಕೆ ಡಿ ಎ ಪಿಗೆ ಗಂಟು ಬಿಡ್ತಾರೆ, ಶಾರ್ಟೇಜ್ ಆಗಿಬಿಡುತ್ತೆ. ತಾವು ತಜ್ಞರಾಗಿ ಮೇಲು ಗೊಬ್ಬರ ಕೊಡುವ ಹೊತ್ತಿನಾಗ ಹತ್ತಿಗೆ ನೋಡಿರಿ 2 ಕೊಡ್ತಾರೆ, ಭತ್ತಕ್ಕೂ 2-3 ಕೊಡ್ತಿರ್ತಾರೆ, ಸಾರ್ವಜನಿಕವನ್ನು ವಿಶೇಷವಾಗಿ. ಯಾವ ಒಂದು ರೀತಿಯಾಗಿ ತಾವು ಗೊಬ್ಬರವನ್ನು ಆಯ್ಕೆ ಮಾಡ್ಕೊಂಡ್ರೆ ರೈತರಿಗೆ ಒಳ್ಳೇದಂತ ಹೇಳ್ತಾರೆ? ಈಗ ಮೇಲು ಗೊಬ್ಬರ ಆಗಿ ಮಾರ್ಕೆಟಲ್ಲಿ ಶಾರ್ಟೇಜ್ ಆದಾಗ ಈಗ ನೋಡಿ ಸರ್ಕಾರ ಈಗ ನ್ಯಾನೋ ಯೂರಿಯಾ ಅಂತ ಬಿಟ್ಟಿದೆ. ಈಗ ನಾನು ಇವತ್ತು ಬೆಳಗ್ಗೆ ದಡಸ್ಗೂರಿಗೆ ಹೋಗಿದ್ದೆ, ಅಲ್ಲಿ ಸುಮಾರು 50 ಎಕರೆ ಪ್ಯಾಡಿ ಸೀಡ್ ಪ್ರೊಡಕ್ಷನ್